ಬಿಜೆಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆತ್ಮೀಯ ಶ್ರೋತೃ ಬಾಂಧವರೇ, 490.1 meters ಅಂದರೆ 612. ಆಕಾಶವಾಣಿ ಭದ್ರಾವತಿ. ಸರ್ಕಾರದ ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಹೂಡಲು ಮಾಹಿತಿ ಬೇಕು. ಕೇಳಿದರೆ ಕೃಷಿ, ಪಶುಸಂಗೋಪನೆ ಹಾಗೂ ತೋಟಗಾರಿಕೆಯಲ್ಲಿ ಆಸಕ್ತರಾಗಿರುವವರು ಮತ್ತು ಈ ಚಟುವಟಿಕೆಯಲ್ಲಿ ತೊಡಗಿಕೊಂಡವರಿಗೆ ವಿವಿಧ ವಿಷಯ ತಜ್ಞರು ಮಾಹಿತಿ ನೀಡುವ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ UAHS ನೇಗಿಲ ಮಿಡಿತ ಪ್ರತಿದಿನ ಬೆಳಗ್ಗೆ 6:40 ಪ್ರಸಾರವಾಗುತ್ತಿದೆ. ಉಪಯೋಗ ನಾಡಿಗೆ ದೊರೆತರೆ ಚಿನ್ನದ ಬೆಳೆ ಬೆಳೆವುದು. ಕೇಳುಗರೆ, SSLC PUC ಹಾಗೂ ಪದವಿ ಆದ್ಮೇಲೆ ಯಾವ ವಿಷಯನ ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋ ಗೊಂದಲ ಇದೆಯಾ? ಅದಾದ ನಂತರ ಯಾವ ಉದ್ಯೋಗ ಸಿಗಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಆಕಾಶವಾಣಿ ಭದ್ರಾವತಿಯಲ್ಲಿ ಶಿವಮೊಗ್ಗದ PS ಸಮೂಹ ಶಿಕ್ಷಣ ಸಂಸ್ಥೆ ಸಹಯೋಗದಲ್ಲಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಸರಣಿ ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ ಆಗ್ತಾ ಇದೆ. ಯುವಜನ ಶಕ್ತಿಯು ಮನಸ್ಸಿಟ್ಟು ದುಡಿದರೆ ನಡೆದರೆ ಭೂಮಿಗೆ ಸ್ವರ್ಗ ಇಳಿಬಹುದು. ಕೇಳಿ, PES ಸಮೂಹ ಶಿಕ್ಷಣ ಸಂಸ್ಥೆಯ ವಿವಿಧ ವಿಭಾಗದ ಮುಖ್ಯಸ್ಥರು ಮಾಹಿತಿ ನೀಡುವ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಪ್ರತಿ ಶುಕ್ರವಾರ ಬೆಳಗ್ಗೆ 9:05. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತರೀಕೆರೆ ತಾಲೂಕು ಹುಣಸೇಘಟ್ಟ ಗ್ರಾಮದ ರೈತರಾದ HC ರಘು ಅವರೊಂದಿಗಿನ ಸಂದರ್ಶನವನ್ನ, ಅವರ ಕೃಷಿ ಅನುಭವ ಕುರಿತು ಅವರ ಸಂದರ್ಶನವನ್ನು ಕೇಳೋಣ. ಇವರನ್ನ ಸಂದರ್ಶಿಸಲಿದ್ದಾರೆ HM ಮಹೇಶ್. ಆತ್ಮೀಯ ರೈತ ಬಾಂಧವರ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ತರೀಕೆರೆ ತಾಲೂಕು ಹುಣಸಘಟ್ಟೆ ಗ್ರಾಮದ HC ರಘು ಅವರು ಇದ್ದಾರೆ. ಅವರ ಒಂದು ಕೃಷಿ ಅನುಭವವನ್ನು ಅವರಿಂದನೇ ಕೇಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ರಘು ಅವರೇ. ನಮಸ್ಕಾರ. ನಮಸ್ತೆ ರಘು ಅವರೇ. ತಮ್ಮ ಕೃಷಿ ಬಗ್ಗೆ ಮಾತಾಡೋದ್ರೆ ಎಷ್ಟೆಕರೆ ತಮ್ಮಲ್ಲಿ ಜಮೀನು ಇರ್ತಕ್ಕಂಥದ್ದು? ನಮ್ದು ಒಟ್ಟು 3.5 ಎಕರೆ ಇದೆ. ಏನೇನು ಮಾಡ್ಕೊಂಡಿದ್ದಾರೆ 3.5 ಎಕರೆಯಲ್ಲಿ? 3.5 ಎಕರೆಯಲ್ಲಿ 2 ಎಕರೆ ಅಡಿಕೆ ತೆಂಗು ಇದೆ, 1 ಎಕರೆಯಲ್ಲಿ ಅಡಿಕೆ ಬಳೆ ಇದೆ. ಈ ಅಡಿಕೆ ಮತ್ತೆ ತೆಂಗು ಮತ್ತೆ ಒಂದ್ ಕಡೆ 2.5 ಎಕರೆ ಅಡಿಕೆ ಅಂತ ಹೇಳಿದ್ರಿ. ಅಡಿಕೆ ತೆಂಗು 2.5 ಎಕರೆಲ್ಲೇ ಇದೆ ಅಲ್ಲಿ. ಅದರಲ್ಲಿ ಎಷ್ಟು 36 ತೆಂಗಿನ ಮರ ಇದೆ, 1500 ಗಿಡ ಅಡಿಕೆ ಇಳೆ ಇದೆ. ಈ ಒಂದು ತೆಂಗು ಮತ್ತೆ ಅಡಿಕೆನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ? ಅಡಿಕೆಗೆ ಎಷ್ಟಡಿ ದಾಯ ಇಟ್ಟಿದ್ದಿರ್ತಾವೆ? ನಾವು ಅಡಿಕೆಗೆ 10 ಅಡಿಯಿಂದ 11 ಅಡಿವರೆಗೂ, ಒಂದ್ ಸೈಡ್ 10 ಅಡಿ, ಒಂದ್ ಸೈಡ್ 11 ಅಡಿ ದಾಯ ಇಟ್ಟಿದೀವಿ. ಅಂದ್ರೆ ಕೆಲವರೆಲ್ಲ 8 ಅಡಿ ದಾಯ ಇಡ್ತಾರೆ, ಕೆಲವರು 9 ಅಡಿ ದಾಯ ಇಡ್ತಾರೆ, ತಾವು 10 ಮತ್ತೆ 11 ಅಂತ ಹೇಳಿದ್ರೆ ಯಾವ ಪದ್ಧತಿಯಲ್ಲಿ ತಾವು ಮಾಡ್ತಾ ಇರತಕ್ಕಂಥದ್ದು? ಅದು ತೆಂಗಿನ ಮರ ಗರಿ ಜಾಸ್ತಿ ಇರುತ್ತಲ್ಲ, ಅದಕ್ಕೆ ಅಡಿಕೆ ಸೊಳೆ ಆಗ್ಬಾರ್ದು ಮತ್ತೆ ಬೇರೆ ಏನು ಪ್ರಾಬ್ಲಮ್ ಆಗ್ಬಾರ್ದು ಅಂತೇಳಿ ಅಡಿಕೆ ಗಿಡದಿಂದ ತೆಂಗಿನ ಗಿಡ ಸ್ವಲ್ಪ ದೂರ ಇದ್ರೆ ಅದು ಗಾಳಿ ಬೆಳಕು ನೇರವಾಗಿ ಭೂಮಿ ಬೀಳೋದ್ರಿಂದ ಅನುಕೂಲ ಆಗುತ್ತೆ ಅಂತ ಟೈಪ್ ಮಾಡಿದೀವಿ. ಹಾಗಾದ್ರೆ ಅಡಿಕೆ ಮಧ್ಯದಲ್ಲಿ ತೆಂಗಿ ಇಟ್ಟಿದ್ರೆ ಅಡಿಕೆ ಬಿಟ್ಟು ಸಪರೇಟ್ ಆಗಿ ತೆಂಗು ಹಾಕಿರೋದು ತಾವು? ಇಲ್ಲ, ತೆಂಗಿನ ತೋಟದೊಳಗೆ ಅಡಿಕೆ ಹಾಕಿರೋದು. ಎರಡು ತೆಂಗಿನ ಮರದ ಮಧ್ಯೆ ಅಡಿಕೆ ಹಾಕಿರೋದು? ಎರಡು ತೆಂಗಿನ ಮರದ ಮಧ್ಯದಲ್ಲಿ ಎರಡು ಸಾಲು ಇಲ್ಲ ಮೂರು ಸಾಲು ಈ ಟೈಪ್ ಹಾಕಿದೀವಿ ಅಡಿಕೆ ಗಿಡವ. ಆದ್ರೆ ಅಡಿಕೆ ಎಷ್ಟು ಸಾಲು ಇದಾವೆ, ತೆಂಗು ಎಷ್ಟು ಸಾಲು ಮಾಡಿದ್ರೆ ಅಂತ? ತೆಂಗು ಬಂದು ಆರು ಸಾಲು ಇದೆ, ಅಡಿಕೆ ಬಂದು ಮಧ್ಯದಲ್ಲಿ ಎರಡು ಸಾಲು ಇದೆ, ಇನ್ನೊಂದ್ ಸೈಡ್ ಇಂದ ಕೌಂಟ್ ಮಾಡಿದ್ರೆ ಒಂದ್ ಸೈಡ್ ಬರುತ್ತೆ. ಯಾವ ರೀತಿ ಅಂತ ಈ ಪದ್ಧತಿ ನಾವು ಹೊಸ್ದಾಗಿ ಕೇಳ್ತಾ ಇರ್ತಕ್ಕಂಥದ್ದು, ಕೆಲವರು ಅಡಿಕೆನೆ ಸಪರೇಟ್ ತೆಂಗೆ ಮಾಡ್ತಾರೆ, ಬಟ್ ನೀವು ಮಿಶ್ರವಾಗಿ ಮಾಡಿದ್ರೆ ಯಾವ ರೀತಿ ತಮಗೆ ಅದು ಅನ್ಸಿದ್ದು? ಅದು ಫಸ್ಟ್ ಅದ್ರಲ್ಲಿ ನಾವ್ ಏನ್ ಮಾಡ್ತಿದ್ದು, ತೆಂಗಿನ ತೋಟದಲ್ಲಿ ಶೇಂಗಾ ಹುರುಳಿ ಬೆಳೀತಾ ಇದ್ರು ನಮ್ಮ ಅಪ್ಪಾಜಿ ಅವರು. ಇವಾಗ ನಾವು ಮಧ್ಯದಾಗೆ ಅಡಿಕೆ ಹಾಕ್ಬೇಕು ಅಂತ ಬೇರೆ ಕಡೆ ಜಮೀನ್ ಇಲ್ಲದ ಕಾರಣಕ್ಕೋಸ್ಕರ ಈ ಮಿಶ್ರ ಬೆಳೆ ಮಾಡ್ಬೇಕು ಅಂತೇಳಿ ಈ ಪದ್ಧತಿಯಲ್ಲಿ ಮಾಡಕ್ ನಾವು ಸ್ಟಾರ್ಟ್ ಮಾಡಿದ್ವು. ಅವಾಗೇನು ತೊಂದರೆ ಅನ್ಸಲಿಲ್ಲ ತಮ್ಗೆ? ಇಲ್ಲ, ಅದೇನ್ ತೊಂದರೆ ಅಂತ ಅನ್ಸಿಲ್ಲ. ತೆಂಗು ಬೆಳೆದ ನಂತರವಾಗಿ ತಾವು ಅಡಿಕೆ ಮಾಡಿರೋದು? ಹಾ, ತೆಂಗು ಬೆಳೆದ ನಂತರ ಅಡಿಕೆ ಮಾಡಿರೋದು ನಮ್ದು. ಅಂದ್ರೆ ತೆಂಗು ಹಾಕಿದಾಗ ಕೆಲವೊಂದು ಸಮಯದಲ್ಲಿ ಅವಕ್ಕೆ ಬೆಳಕು ಬೀಳಲ್ಲ ಅಡಿಕೆ ಮಾಡೋ ಸಮಯದಲ್ಲಿ, ಯಾವ ರೀತಿ ಅದನ್ನ ತಾವು ನಿರ್ವಹಣೆ ಮಾಡಿದ್ದು? ನಮ್ದು ತೆಂಗಿನ ಗಿಡ ಏನ್ ಮಾಡಿದ್ದು ಅಂದ್ರೆ 38 ಅಡಿ ದಾಯಕ್ಕೆ ಹಾಕಿದ್ರು ಫಸ್ಟ್. ಅದರಲ್ಲಿ ನಾವು ಬೆಳಕು ಬೀಳ ಪ್ರಮಾಣದಲ್ಲೇ ನಾವು ಅಡಿಕೆ ಸಸಿ ಪ್ಲಾನ್ ಅದಕ್ಕೆ ಎಷ್ಟು ಅಡಿ ಇದ್ ಮಾಡ್ಕೊಂಡ್ರೆ ಆಗುತ್ತೆ ಅಂತೇಳಿ ಆ ಲೆಕ್ಕದಲ್ಲೇ ಹಾಕಿದ್ ನಾವು. ಈ ಅಡಿಕೆ ಹಾಕೋಕ್ಕಿಂತ ಮುಂಚಿತವಾಗಿ ಏನ್ ಮಾಡ್ಕೊಂಡಿದ್ರಿ ತಾವು? ಅಡಿಕೆ ಹಾಕೋದ್ಕಿಂತ ಮುಂಚೆಯಾಗಿ ನಮ್ಮನೆಯಲ್ಲಿ ರಾಗಿ, ಶೇಂಗಾ, ಹುಳ್ಳಿ ಎಲ್ಲ ಬೆಳೆನೂ ಬೆಳೀತಾ ಇದ್ರು. ಅಡಿಕೆ ಮಾಡಿದ್ಮೇಲೆ ಅದನ್ನೆಲ್ಲ ಹಂತವಾಗಿ ಬಿಡ್ತಾ ಬಂದಿದೀವಿ ಇವಾಗ. ಕಾರಣ ಏನು ಅಂತ ಕೇಳ್ಬೋದ? ಕಾರಣ ಏನು ಅಂತಂದ್ರೆ ಕೂಲಿ ಆಳುಗಳ ಸಮಸ್ಯೆ, ಆಮೇಲೆ ಭೂಮಿ ಫಲವತ್ತತೆ ಕಡಿಮೆ ಆಗ್ತಾ ಹೋಗ್ತಾ ಬಂತು ಕೆಮಿಕಲ್ ಯೂಸ್ ಮಾಡಿ, ಕುಸಿಮೆ ಗೊಬ್ಬರ ಯೂಸ್ ಮಾಡಿ, ಆಮೇಲೆ ಬೆಳೆ ಆದಾಯಕ್ಕಿಂತ ಖರ್ಚೆ ಜಾಸ್ತಿ ಆಗ್ತಾ ಬಂತಲ್ಲ, ಅದಕ್ಕೋಸ್ಕರ ನಾವು ಬೆಳೆ ಸ್ವಲ್ಪ ಅದನ್ನ ಕಮ್ಮಿ ಮಾಡ್ತಾ ಬಂದು. ಈ ಫಲವತ್ತತೆ ವಿಚಾರದಲ್ಲಿ ಮಾತಾಡಿದ್ರೆ ತಾವು ಯಾವ ರೀತಿ ತಮ್ಮ ಒಂದು ಫಲವತ್ತತೆ ಕಡಿಮೆ ಆಗ್ತಾ ಬಂತು, ಯಾವ ಕಾರಣಕ್ಕೆ ಅಂತ ತಾವು ಗುರುತಿಸಿದ್ದು ಅಂತೀರಾ? ಯಾವ ಕಾರಣಕ್ಕೆ ಗುರುತಿಸಿದ್ದು ಅಂತಂದ್ರೆ, ಒಂದು ಬೆಳೆ ತೆಗೆದು ಇನ್ನೊಂದ್ ಬೆಳೆಗೆ ಏನ್ ಮಾಡ್ತಿದ್ರು? ಮುಂಚೆ ಎಲ್ಲ ಏನ್ ಮಾಡ್ತಿದ್ದು, ಮನೆಯಲ್ಲಿ ಹೈನುಗಾರಿಕೆ ಇರೋದು, ದನಗಳು ಇರೋದು, ದನಿ ಕೊಟ್ಟಿಗೆ ಗೊಬ್ಬರ ಹೊಡೆಯೋರು, ಆ ಜಮೀನನ್ನ ಉತ್ತಮವಾಗಿ ಇರಂಗ್ ಮಾಡ್ಕೊಂತಿದ್ರು. ಈಗ ಕೆಲವೊಂದು ಇತ್ತೀಚಿನ ದಿನಗಳಿಗೆ ಏನಾಗ್ಬಿಟ್ಟಿದ್ದೀನಿ ಅಂದ್ರೆ ಹೈನುಗಾರಿಕೆ ಮೇಲೆ ಆಸಕ್ತಿ ಯಾರಿಗೂ ಇಲ್ಲ, ನನಗೂ ಕೂಡ ಸೇರಿಸಿ ಇಲ್ಲ. ಅದಕ್ಕೋಸ್ಕರ ಏನಾಯ್ತಿ, ಎಲ್ಲದಕ್ಕೂ ಈಗ ಏನ್ ಮಾತಾಡಿದ್ರು ಎಲ್ಲ ಹೋಗೋದು ಆಗ್ರೋಕೆ, ಕೆಮಿಕಲ್ ತಗೊಂಬರೋದು, ಸೀಮೆ ಗೊಬ್ಬರ, ಯೂರಿಯಾನೋ, ಮತ್ತೊಂದು ಮಗದೊಂದು ಯಾವ್ದೋ ಗೊಬ್ಬರ ತಂದು ಹಾಕೋದು, ಈ ರೀತಿ ಮಾಡ್ತಾ ಮಾಡ್ತಾ ಏನಾಯ್ತಿ ಅಂದ್ರೆ ಭೂಮಿ ಫಲವತ್ತೆ ನಮ್ಮಿಂದ ನಾವೇ ಹಾಳು ಮಾಡ್ಕೊಂತಾ ಇದೀವಿ. ಅದಕ್ಕೋಸ್ಕರ ಅದು ಫಸ್ಟ್ ಗೆಲ್ಲ ಏನಾಗೋದು ಅಂದ್ರೆ ಒಂದ್ ಎಕರೆಗೆ ಒಂದ್ 25-30 ಚೀಲ ರಾಗಿ ಬೆಳೀತಿದ್ರು. ಇವಾಗ ನಾವು ಮಾಡಕ್ ಹೋದ್ರೆ 10 ಚೀಲ ಬೆಳೆಯಕಾಗಲ್ಲ ನಮ್ ಕೈ, ಯಾಕೆಂದ್ರೆ ನಾವು ಅದಕ್ಕೆ ಸಾಕಷ್ಟು ಅದಕ್ಕೆ ಆಹಾರ ಒದಗಿಸಕ್ ಆಗ್ತಿಲ್ಲ ಭೂಮಿಯಿಂದ. ಅದಕ್ಕೋಸ್ಕರ ಈ ಒಂದು ನಿಟ್ಟಿನಲ್ಲಿ ತಾವು ಏನೇನು ಪ್ರಯತ್ನಗಳನ್ನ ಮಾಡ್ತಾ ಬಂದ್ರೆ ಅಂತ? ಪ್ರಯತ್ನ ಏನ್ ಮಾಡ್ತಾ ಬಂದು ಅಂತಂದ್ರೆ, ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ, ಈಗ ಅಡಿಕೆಗೆ ಆದಷ್ಟು ನಾವು ಸೀಮೆ ಗೊಬ್ಬರ ಕಮ್ಮಿ ಮಾಡ್ಕೊಂಡು ನಾವೀಗ ಸಾವಯವ ಕೃಷಿ ಕಡೆಗೆ ನಾವು ಈಗ ಅವಾಗ ಕೊಡ್ತಿರ್ಲಿಲ್ಲ ಒತ್ತು ಜಾಸ್ತಿಯ, ಇತ್ತೀಚಿನ ದಿನಗಳ ಕೊಡ್ಬೇಕು ಅಂತೇಳಿ ಅನ್ಕೊಂಡಿದ್ವಿ. ಆದ್ರೂ 50-50 ಇದೀವಿ, 100% ಸಾವಯವ ಕೃಷಿ ಹೋಗಕ್ ಆಗಿಲ್ಲ ನಮ್ ಕೈ. ಇನ್ನು ಏನಕ್ಕೆ ಅಂತ ಹೇಳ್ತಾರೆ? ಏನಕ್ಕೆ ಅಂತಂದ್ರೆ, ಫಸ್ಟ್ ಗೆಲ್ಲ ಏನಾಗ್ತಾ ಇತ್ತು ಅಂದ್ರೆ, ಯಾವುದೇ ಒಂದ್ ಮನೆಯಲ್ಲಿ ಒಂದ್ ಫ್ಯಾಮಿಲಿ ಐತಿ ಅಂತಂದ್ರೆ, ಮನೆಯಲ್ಲಿ ಜನಸಂಖ್ಯೆ ಎಷ್ಟಿರೋದು ಅದಕ್ಕಿಂತ 2 ಹಸು ಕರುಗಳು ಜಾಸ್ತಿ ಇರೋವು. ಉದಾಹರಣೆಗೆ ಏನಪ್ಪಾ ಅಂದ್ರೆ, ನಮ್ಮ ಮನೆಯಲ್ಲಿ ಒಂದ್ 5 ಜನ ಇದೀವಿ ಅಂದ್ರೆ 8 ಹಸು ಇರೋವು, ಒಂದ್ ಜೊತೆ ಎತ್ತಿರೋದು. ಅದಕ್ಕೇನ್ ಮಾಡ್ತಿದ್ದು, ನಾವೇ ಪ್ರತ್ಯೇಕ ಅದಕ್ಕೆ ಮೇವು ರೆಡಿ ಮಾಡ್ಕೊಂಡು ಮನೆಯಲ್ಲೇ ಕಟ್ಕೊಂಡು ಕೊಟ್ಟಿಗೆ ಗೊಬ್ಬರ ರೆಡಿ ಮಾಡ್ಕೊಂತಿದ್ದು, ಅದನ್ನ ಹೊಲಕ್ ಹಾಕ್ತಿದ್ದು, ಮತ್ತೊಂದು ಈ ಟೈಪ್ ಮಾಡ್ತಾ ಇದ್ದು. ಈಗೇನಾಯ್ತಿ ಅಂತಂದ್ರೆ, ಮನೆಯಲ್ಲಿ 10 ಜನ ಇದ್ರು ಒಂದ್ ಕರು ಸಾಕಿನಕ್ಕೆ ಯಾರು ಇಷ್ಟಪಡಲ್ಲ, ಹಂಗಾಗಿ ನಮ್ ಭೂಮಿ ನಾವೇ ಹಾಳು ಮಾಡ್ಕೊಂತೀವಿ ಅಂತ ಅನಿಸ್ತಾ ಇದೆ ನಮಗೆ. ಈ ಹಳ್ಳಿ ಭಾಗದಲ್ಲಿ ತಾವು ಹೇಳೋ ಪ್ರಕಾರವಾಗಿ ಈಗ ಹೈನುಗಾರಿಕೆ ಕಡಿಮೆ ಆಗಿರೋದಕ್ಕೆ ಕಾರಣ ಏನು ಅಂತ ಹೇಳ್ತೀರಿ? ನಮ್ಮ ಸೋಂಬೇರಿತನ. ಏನ್ ಮಾಡ್ತಾ ಇದ್ವಿ ಅಂದ್ರೆ, ಫಸ್ಟ್ ಗೆ ನಾವೀಗ ಎಷ್ಟು ಸೋಂಬೇರಿಗಳಾಗಿದೀವಿ ಅಂತಂದ್ರೆ, ಫಸ್ಟ್ ಗೆ ಏನಾಯ್ತು ಅಂದ್ರೆ, ಬೆಳಿಗ್ಗೆಯಿಂದ ಸಂಜೆವರೆಗೂ ಬೇಸೆ ಮಾಡ್ಕೊಂಡ್ ಬರ್ತಿದ್ದು, ಕರು ಕಟ್ತಿದ್ದು, ದನ ಸಕ್ತಿದ್ದು, ಸ್ನಾನ ಮಾಡಿಸ್ತಿದ್ದು, ಎಲ್ಲ ಮಾಡ್ತೀವಿ. ನಾವ್ ಇತ್ತೀಚಿನ ದಿನ ಏನಾಯ್ತೀವಿ ಅಂದ್ರೆ, ಈ ಮೊಬೈಲು, ಮತ್ತೊಂದ್ ಫ್ರೆಂಡ್ ಸರ್ಕಲ್ಲು, ಬ್ಯಾಡ್ ಹ್ಯಾಬಿಟ್ ಗಳಿಗೆ ನಾವು ಜಾಸ್ತಿ ಒತ್ತು ಕೊಡ್ತಾ ಇದೀವಿ. ಅದಕ್ಕೋಸ್ಕರ ನಾವ್ ಇದಾಗ್ತೇವೆ, ಈ ಟೈಪ್ ಆಗ್ತಾ ಇರೋದು. ಜೊತೆಗೆ ತಾವು ಒಂದು 2.5 ಎಕರೆಯಲ್ಲಿ ಅಡಿಕೆ ಮತ್ತೆ ತೆಂಗು ಅಂತ ಹೇಳಿದ್ರಿ. ಅಡಿಕೆಗೆ ಪ್ರಾರಂಭದಲ್ಲಿ ಬಂದಾಗ ತಾವು ಗೋಟಿನ ಆಯ್ಕೆ ಆಗಿರ್ಬೋದು, ಭೂಮಿಯ ಸಿದ್ಧತೆ ಆಗಿರ್ಬೋದು, ಯಾವ ರೀತಿ ಭೂಮಿನ ತಾವು ಸಿದ್ಧತೆ ಮಾಡ್ಕೊಂಡ್ರಿ? ಭೂಮಿ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡು ಅಂತಂದ್ರೆ, ಮುಂಗಾರಲ್ಲಿ ಅದನ್ನ ಕಲ್ಟಿವೇಷನ್ ಮಾಡಿದ್ವು. ಕಲ್ಟಿವೇಷನ್ ಮಾಡಿಬಿಟ್ಟು ಆಮೇಲೆ ದಯ ಮಾಡ್ಕೊಂಡು ಅದಕ್ಕೆ ಗುಂಡಿ ಹೊಡೆಸಿ ಅದಕ್ಕೆ ಹೊರಗಿನ ಮಣ್ಣು ಪ್ಲಸ್ ಸೊಪ್ಪಾಕಿ ಅದನ್ನ 2 ತಿಂಗಳು ಕಳಿಯಾಕ್ಬಿಟ್ಟು ಆಮೇಲೆ ಮತ್ತೆ ಅದಕ್ಕೆ ಸಸಿ ಮಾಡಿದ್ವು. ಸಸಿ ಎಲ್ಲಿ ಮಾಡ್ಕೊಂಡ್ರೆ ತಂದಿದ್ದೆಲ್ಲಿ ಅಥವಾ ನೀವೇ ಮಾಡ್ಕೊಂಡ್ರೆ ಹೇಗೆ? ಸಸಿ ಏನಾಯ್ತು ಅಂದ್ರೆ, ಇಲ್ಲಿ ನಮ್ಮೂರಲ್ಲೇ ತುಂಬಾ ಒಂದು ಚೆನ್ನಾಗಿರೋ ತೋಟಗಳಿದಾವೆ. ಆಮೇಲೆ ಇನ್ನೊಂದೇನು, ನಾವು ಬೀಜ ಯಾವ ಟೈಪ್ ಸೆಲೆಕ್ಟ್ ಮಾಡಿದ್ವು ಅಂತಂದ್ರೆ, ಸುತ್ತಮುತ್ತ ಯಾವ ತೋಟದಲ್ಲಿ ಈಲ್ಡ್ ಚೆನ್ನಾಗಿರುತ್ತಲ್ಲ, ಒಂದ್ 25-32 ವರ್ಷದ ಗಿಡದಲ್ಲಿ ಸುತ್ತಮುತ್ತ ಈಲ್ಡ್ ಚೆನ್ನಾಗಿರೋ ತೋಟದಲ್ಲಿ ಮಧ್ಯ ತೋಟದಲ್ಲಿ ನಾವು ಆಯ್ಕೆ ಮಾಡ್ಕೊಂಡು, ಆ ಬೀಜನ ಯಾಕೆ ಆಯ್ಕೆ ಮಾಡ್ಕೊಂಡು ನಾವು ಅಂತಂದ್ರೆ, ಪರಾಗಸ್ಪರ್ಶ ಮಾಡ್ಬೇಕಾದ್ರೆ ಏನಾಕಿತ್ತು ಅಂದ್ರೆ, ಅದ್ರ ಗರ್ಭ ಯಾವ ಟೈಪ್ ಇರ್ತೈತಿ, ಒಂದ್ ಗಿಡದಿಂದ ಒಂದ್ ಗಿಡಕ್ಕೆ ಅದು ಪರಾಗಸ್ಪರ್ಶ ಆಗುತ್ತಲ್ಲ, ಅದ್ರಲ್ಲಿ ಏನಾಗಿದೆ ಸುತ್ತಮುತ್ತ ಗಿಡಗಳು ಚೆನ್ನಾಗಿ ಪೈರಿದಾವೆ ಅಂದ್ರೆ ನಾನು ಆಯ್ಕೆ ಮಾಡ್ಕೊಂಡಿರೋದ್ರಿಗೆ ಅಲ್ಲಿಂದ ಇಲ್ಲಿಗೆ ಪರಾಗಸ್ಪರ್ಶ ಆಗಿರುತ್ತೆ, ಅದ್ರ ತಳಿ ಚೆನ್ನಾಗಿರುತ್ತೆ ಅಂತ ನಾವು ಇದೇ ಅದಕ್ಕೋಸ್ಕರ ಈ ಟೈಪ್ ನಾವು ಆಯ್ಕೆ ಮಾಡ್ಕೊಂಡು. ಈ ಜ್ಞಾನ ಹೇಗ್ ಬಂತು ಅಂತ ಹೇಳ್ತೀರಾ, ಪರಾಗಸ್ಪರ್ಶ ಕ್ರಿಯೆಯಿಂದ ಈ ರೀತಿ ಎಲ್ಲ ಆಗುತ್ತೆ ಅನ್ನೋದು ತಮಗೆ ಯಾರಿಂದ ತಿಳಿದ್ಪಟ್ರೋ ತಮಗೆ ಬಂದಿದ್ದು ತಾನೆ? ಇಲ್ಲ, ಅದು ಉದಾಹರಣೆಗೆ ಏನು ಇಲ್ಲ, ಸೂರ್ಯಕಾಂತಿ ಎಲ್ಲಿ ಬೆಳೀತಾರೆ ಅದು ಸುತ್ತಮುತ್ತ ಸೂರ್ಯಕಾಂತಿ ಚೆನ್ನಾಗಿದೆ ಅಂತಂದ್ರೆ ಸುತ್ತಮುತ್ತ ಪೈರಲ್ಲಿ ಇಳುವರಿ ಜಾಸ್ತಿ ಇರುತ್ತೆ, ಹಂಗೆ ನಾವು ಕೇಳ್ಪಡ್ದು ನಮ್ಮ ಹಿರಿಯರಿಂದ ಕೇಳ್ಪಡ್ದಿರೋದು. ಇದು ನೀವು ಪ್ರಾರಂಭದಲ್ಲಿ ಇದು ಶೇಂಗಾ ರಾಗಿ ಬೇರೆ ಬೆಳೆಗಳನ್ನ ಬೆಳೆದ್ರೆ ಅಂತ ಹೇಳಿದ್ರೆ ಅಡಿಕೆಗೆ ಚೇಂಜ್ ಆಗ್ಬೇಕು ಅಂತ ಯಾವ ರೀತಿಯಾಗಿ ತಮಗೆ ಆಸಕ್ತಿ ಯಾಕೆ ಬಂತು? ಅಡಿಕೆನೆ ಮಾಡ್ಬೇಕು, ಬೇರೆ ಬೆಳೆಗಳಿಗೆ ತಾವು ಹೋಗ್ಬೋದಾಗಿತ್ತು, ಅಡಿಕೆಗೆ ಯಾಕೆ ಬಂದ್ರಿ ಅಂತ? ನಾವು ಫಸ್ಟ್ ತೆಂಗಿತ್ತು, ತೆಂಗಲ್ಲಿ ಆಮೇಲೆ ನಾವು ಅಡಿಕೆಗೆ ನೇರವು ಬರತ್ತಿಂದ ಮುಂಚೆ ಬಾಳೆ ಮಾಡಿದ್ದು. ಬಾಳೆ ಮಾಡಿದ್ಮೇಲೆ ಹಿಂಗೆ ಸ್ನೇಹಿತರು ಇಲ್ಲ ರಿಲೇಟಿವ್ ಅವರು ಇಲ್ಲ ಹಿಂಗೆ ಮಾಡಿದ್ರೆ ಅನುಕೂಲ ಆಗುತ್ತೆ ಮಾಡಪ್ಪ, ಸುಮ್ಮನೆ ಇಷ್ಟು ಜಾಗದಲ್ಲಿ ರಾಗಿ ಬೆಳೆದು ನೀ ಶೇಂಗಾ ಬೆಳೆದು ಆಗಲ್ಲ ಅಂತೇಳಿ ಅವರು ಸಜೆಷನ್ ಮಾಡಕ್ಕೆ ನಾವು ಅಡಿಕೆಗೆ ಬಂದಿದ್ದು. ತದನಂತರದಲ್ಲಿ ತಾವೇ ಗಿಡಗಳನ್ನು ಅಂದ್ರೆ ತಗೊಂಬಂದ್ರಿ ಬೇರೆ ಒಂದು ಒಳ್ಳೆ ಸಸಿಗಳನ್ನು ನೋಡಿ, ಅಂದ್ರೆ ಒಳ್ಳೆ ತೋಟ ಆಯ್ಕೆ ಮಾಡ್ಕೊಂಡು ಬೀಜ ತಗೊಂಬಂದು ತಾವೇ ಸಸಿ ಮಾಡ್ಕೊಂಡು? ಹಾ, ನಾವೇ ಒಳ್ಳೆ ತೋಟ ಆಯ್ಕೆ ಮಾಡ್ಕೊಂಡು ಒಳ್ಳೆ ಅದರಲ್ಲಿ ಮರದಲ್ಲಿ ಚೆನ್ನಾಗಿ ಈಲ್ಡಿರೋಂತ ಗೋಟಿನ ಕಾಯಿಲ್ದಿರೋದು ಹಣ್ಣು ಗೋಟ ತಗೊಂಬಂದು ನಾವೇ ಸಸಿ ಮಾಡ್ಕೊಂಡು ನಾವು ಮಾಡ್ಕೊಂಡಿದ್ದು. ಯಾವ ರೀತಿ ಸಸಿ ಮಾಡ್ಕೊಂಡ್ರೆ, ಅದಕ್ಕೆ ಯಾವ ರೀತಿ ಅಂದ ನೆರಳಲ್ಲಿ ಸಸಿ ಬೆಳೆಸಿದ್ರು, ಬಿಸಿಲಲ್ಲಿ ಮಾಡಿದ್ರು, ಯಾವ ತರ ಅಂತ? ಅದು ಫಸ್ಟ್ ಎಲ್ಲ ಏನಾಗುತ್ತೆ ಆಯ್ತು ಅಂತಂದ್ರೆ ಅದಕ್ಕೆ ಒಂದು ಮಲ್ಚಿಂಗ್ ಪ್ಲಾಂಟ್ ಅಂತ ಮಾಡ್ಕೊಂಡು ಹೆಂಗೆ ಅಂದ್ರೆ ಮಡಿ ಟೈಪ್ ಮಾಡ್ಕೊಂಡು ಅದಕ್ಕೆ ಗೋಟೂರಿ ಅವಾಗ ನಮ್ಮನೆಯಲ್ಲಿಂದ ರಾಗಿ ಬೆಳೀತಾ ಇದ್ರು. ಅದ್ರಲ್ಲಿ ಬರೋದು ವೇಸ್ಟೇಜು ಅದು ಗಾಬು ಹುಲ್ಲು ಹಾಕಿ ಸ್ವಲ್ಪ ನೆರಳು ಮಾಡಿ ಮೊಳಕೆ ಆದ್ಮೇಲೆ ಅದನ್ನ ಮಾಡ್ಕೊಂಡು ಅಂದ್ರೆ 10 ಅಡಿ 11 ಅಡಿ ದಾಯದಲ್ಲೇ ಪ್ರಾರಂಭದಿಂದ ಮಾಡಿದ್ದು? ಇಲ್ಲ ಇಲ್ಲ, ಪ್ರಾರಂಭ ಒಂದ್ ಹತ್ರ ಮಾಡ್ಕೊಂಡಿದ್ದು ಅದನ್ನ 4 ಅಡಿ 5 ಅಡಿ ಒಂದು ಫಿಟ್ ಮಾಡ್ಕೊಂಡು ಅದಕ್ಕೆ ಗೋಟ್ ಹಾಕಿ ಅದರಲ್ಲಿ 1 ವರ್ಷ ಸುಸಿ ಆದ್ಮೇಲೆ ಅಲ್ಲಿಂದ ಕಿತ್ಕೊಂಡು ತಗೊಂಡೋಗಿ ನಾವು ತೋಟಕ್ಕೆ ದಾಯಿ ಹಾಕಿದ್ದು. ಅಂದ್ರೆ ಪ್ಯಾಕೆಟ್ ಗಿಡ ಮಾಡಿದ್ರೆ ಅಥವಾ ಜಪ್ಪೆ ಗಿಡ ತರ ಮಾಡಿದ್ರು? ಫಸ್ಟ್ ಎಲ್ಲ ನಮ್ದು ಗೆಪ್ಪೆ ಗಿಡನೇ ಇದ್ದಿದ್ದು, ಇತ್ತೀಚಿನ ದಿನಗಳಿಗೆ ಪ್ಯಾಕೆಟ್ ಗಿಡ ಬಂದಿದ್ದು, ಇಲ್ಲಿವರೆಗೂ ಗೆಪ್ಪೆ ಗಿಡನೇ ನಮ್ದಿದ್ದು. ಏನ್ ವ್ಯತ್ಯಾಸ ಕಾಣ್ತೀರ ಅದಕ್ಕೂ ಇದಕ್ಕೂ? ಪ್ಯಾಕೆಟ್ ಗಿಡದಲ್ಲಿ ಏನಾಗುತ್ತೆ ಅಂತಂದ್ರೆ ಅದು ನಾವ್ ಎಷ್ಟು ಕೊಟ್ಟಿರ್ತೀವಿ ಫುಡ್ ಅಷ್ಟೇ ತಗೊಂಡು ಅಷ್ಟು ಬೆಳೆಯಕ್ ಸಾಧ್ಯ. ಕೆಪ್ಪೆ ಗಿಡ ಅಂತ ಏನಂದ್ರೆ ಭೂಮಿಯಲ್ಲಿ ಯಾವ್ದೇ ಸಾರಾಂಶ ಒಂದೇ ಹತ್ರ ಇಷ್ಟೇ ಪರ್ಸೆಂಟೇಜ್ ಇರುತ್ತೆ ಅಂತ ಗೊತ್ತಿರಲ್ಲ, ಪ್ಯಾಕೆಟ್ ಅಲ್ಲಿ ಅದು ಸೀಮಿತ ಆಗ್ತಿತ್ತು. ಅದಕ್ಕೋಸ್ಕರ ಗೆಪ್ಪೆ ಗಿಡ ಚೆನ್ನಾಗಿರುತ್ತೆ ಅಂತ ನಾನು ಹೇಳಿ. ಗೆಪ್ಪೆ ಗಿಡ ಮಾಡಿದವ್ರಿಗೆ ಇಳುವರಿ ಜಾಸ್ತಿ ಅಥವಾ ಪ್ಯಾಕೆಟ್ ಗಿಡಕ್ಕೆ ಇಳುವರಿ ಜಾಸ್ತಿನಾ? ಅಂತ ಗೆಪ್ಪೆ ಗಿಡ ಮಾಡಿದಿರೋರಿಗೆ ಇಳುವರಿನೂ ಜಾಸ್ತಿ, 1 ಇಯರ್ ಅಡ್ವಾನ್ಸ್ ಪೈ ಕೊಯ್ಬಹುದು ಒಂದು, ಆಮೇಲೆ ಸಸಿ ಒಳ್ಳೆ ದಪ್ಪಾಗಿ ಬರೋದು, ಇದು ದಂಟಾಗಿ ಬರುತ್ತೆ ಅದು. ಹಾಗಾಗಿ ಗೆಪ್ಪೆ ಸಸಿ ಅಂತ ಅದಕ್ಕೇನು ರೋಗಗಳು ಅದೆಲ್ಲ ಬರಲ್ಲ ಅಂತಾನ? ಸಾಮಾನ್ಯ ಗೆಪ್ಪೆ ಗಿಡಗಳಿಗೆ ರೋಗ ಕಡಿಮೆ, ಪ್ಯಾಕೆಟ್ ಗಿಡಗಳಿಗೆ ರೋಗ. ಏನ್ ಹಾಕಿದ್ರು ಅಂತಂದ್ರೆ ಮೊದ್ಲಿಗೆಲ್ಲ ಏನ್ ಮಾಡ್ತಿದ್ದು ಅಂತಂದ್ರೆ ಸಗಣಿ ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ಕೊಂಡು ಪ್ರತಿ ಒಂದಲ್ಲ ಸಸಿ ಮಾಡ್ತಿದ್ವಿ. ಈಗ ಏನ್ ಮಾಡ್ತಿದ್ವಿ, ಪ್ಯಾಕೆಟ್ಗೆ ಎಲ್ಲಿಂದಲೋ ಮಣ್ಣು ತಗೊಂಡ್ಬರ್ತೀವಿ, ಎಲ್ಲಿಂದಲೋ ಹಾಕ್ತಿವಿ, ಅದಕ್ಕೆ ಏನು ಕೊಟ್ಟರು ಏನ್ ಹಾಕಿದೀವಿ ಹಾಕಿಲ್ಲ ಅಂತ ಗೊತ್ತಿಲ್ಲ, ಸೀಮೆ ಗೊಬ್ಬರ ಅಂತೂ ಹಾಕ್ತಿವಿ. ಆ ಮಣ್ಣಲ್ಲಿ ಎಷ್ಟು ಫಲವತ್ತತೆ ಇರ್ತೈತಿ ಸೀಮೆ ಗೊಬ್ಬರ ಮಾಡೋದೇನೋ, ಅದ್ರ ಫಲವತ್ತತೆ ಇರೋದನ್ನ ಹೀರ್ಕೊಂಡು ಗಿಡಕ್ಕೆ ಅಷ್ಟೇ ಕೊಡೋದಲ್ಲ, ಲಿಮಿಟೆಡ್ ಫುಡ್ ಆಗುತ್ತೆ ಅದು, ಹಂಗಾಗಿ ಗಿಡ ಗ್ರೋತ್ ಆಗಲ್ಲ. ಹಾಗಾಗಿ ತಾವು ಗೆಪ್ಪೆ ಸಸಿನ ಮಾಡ್ಕೊಂಡು ಮಾಡಿದ್ರೆ? ಹಾ, ಗೆಪ್ಪೆ ಸಸಿನ ಆಯ್ಕೆ ಮಾಡಿದ್ದು. ತದನಂತರದಲ್ಲಿ ಪ್ರಾರಂಭದ ದಿನಗಳಾಗಿರ್ಬೋದು ಮಧ್ಯ ದಿನಗಳಲ್ಲಾಗಿರ್ಬೋದು ಗಿಡಗಳ ನಿರ್ವಹಣೆ ಯಾವ ರೀತಿ ಮಾಡ್ಕೋತಾ ಬಂದ್ರೆ ಅಂತ? ಗಿಡದ ನಿರ್ವಹಣೆ ಏನಾಗುತ್ತೆ ಅಂತಂದ್ರೆ ಫಸ್ಟ್ ಗೆ ಒಂದು ವರ್ಷ ಸ್ವಲ್ಪ ಅದು ಶೀತ ಆಗ್ದಂಗ್ ನೋಡ್ಕೋಬೇಕು, ನಾವು ಗಿಡಕ್ಕೆ ಶೀತ ಆಗ್ದಂಗ್ ನೋಡ್ಕೋಬೇಕು. ಆಮೇಲೆ ಅದರ್ಸ್ ಬ್ಯಾಕ್ಟೀರಿಯಾ ಅಂತಂದ್ರೆ ಈಗ ಗಿರಿಯಲ್ಲಿ ಬಿಳಿ ಚುಕ್ಕಿ ಇರಬಾರದು, ಇಲ್ಲ ಅಂದ್ರೆ ಏನ್ ಹತ್ತೋದು ಈ ಟೈಪ್ ಆಗುತ್ತೆ. ಅದಕ್ಕೆ ಆಲ್ಮೋಸ್ಟ್ ಗೆಲ್ಲ ನಾವು ಯೂಸ್ ಮಾಡ್ತಾರದೆ ಕೆಮಿಕಲ್ಲು. ಅದಕ್ಕಿಂತ ನಾವು ಮನೆಯಲ್ಲಿರೋ ಹುಳಿ ಗೊಬ್ಬರ ಸಗಣಿ ಗಂಜಲ ಇದ್ರೆ ಪ್ರತಿ 2 ತಿಂಗಳಿಗೆ ಒಂದ್ಸತಿ ನಾವು ಗೊಬ್ಬರ ಹಾಕ್ಲಿಲ್ಲೋ ಅದನ್ನ ಸ್ಪ್ರೇ ಕೊಟ್ರೆ ನಾವು ಅದಕ್ಕೆ ಎಕ್ಸ್ಟ್ರಾ ಫುಡ್ ಕೊಟ್ಟಂಗಾಗುತ್ತೆ. ಅದನ್ನ ಯಾರು ಮಾಡ್ತಿಲ್ಲ, ನಾನು ಮಾಡಿದೀನಿ ಒಂದ್ಸ್ವಲ್ಪ, ನನಗೆ ಅದ್ರ ಬಗ್ಗೆ ರಿಸಲ್ಟ್ ಬಂದಿದೆ. ಜೊತೆಗೆ ಈ ಒಂದು ಭಾಗದಲ್ಲಿ ತಮ್ಮ ಒಂದು ತರೀಕೆರೆ ಭಾಗದಲ್ಲಿ ಹುಣಸೆಘಟ್ಟ ಭಾಗದಲ್ಲಿ ಬರ್ತಕ್ಕಂತಹ ರೋಗಗಳ ಬಗ್ಗೆ ಮಾಹಿತಿ ಅಂದ್ರೆ ಯಾವ್ಯಾವ ರೋಗಗಳು ತಮ್ಮ ಒಂದು ತೋಟದಲ್ಲಿ ಬಂತು, ಅದಕ್ಕೆ ನಿರ್ವಹಣೆಗಳನ್ನ ಯಾವ ತರ ಮಾಡ್ತಾ ಹೋದ್ರಿ? ನಮ್ಮಲ್ಲಿಗ ರೋಗಗಳು ಸದ್ಯಕ್ಕೆ ಏನು ಅಂತಂದ್ರೆ ಈ ಸುಳಿ ಸಣ್ಣಕ್ಕಾಗ ರೋಗ, ಆಮೇಲೆ ಇಲ್ಲಾಂದ್ರೆ ಮರೆ ಕ್ರಾಸ್ ಅಲ್ಲಿ ಬೆಳೆಯೋದು, ಆಮೇಲೆ ಇಲ್ಲ ಅಂದ್ರೆ ಗಿಡ ಹಂಗೆ ಸುಳಿ ಹಂಗೆ ಕಟ್ಟಾಗಿ ಬರುತ್ತೆ. ಇನ್ನೊಂದು ಸುಳಿ ಕೊಳೆ ರೋಗ ಅಂತೇಳಿ ಸಣ್ಣದು 2 ವರ್ಷದ ಗಿಡವರೆಗೂ ಸುಳಿ ಏನಾಗುತ್ತೆ ಅಂದ್ರೆ ಫುಲ್ ಗಿಡ ಚೆನ್ನಾಗಿ ಆಕ್ಟಿವ್ ಇರುತ್ತೆ, ಸುಳಿ ಮಾತ್ರ ಸಣ್ಣಕ್ಕಾಗಿರುತ್ತೆ, ಎತ್ತಿದ್ರೆ ಮಾತ್ರ ಅದು ಒಳಗೆ ಕೊಳ್ತೋಗಿರುತ್ತೆ. ಈ ತರದ ರೋಗ ನಮ್ಮ ಭಾಗದಲ್ಲಿದಾವೆ. ಈಗ ಕಾರಣ ಇಲ್ಲಿವರೆಗೆ ಏನಂತಂದ್ರೆ ನಾವು ಒಂದು ಅದಕ್ಕೆ ಆಂಟಿಬಯೋಟಿಕ್ ಪವರ್ ರಿಜಿಸ್ಟ್ರೇಷನ್ ನಾವು ಕೊಡಕ್ ಆಗ್ತಿಲ್ಲ ಭೂಮಿಯಿಂದವ. ಯಾಕೆ ಅಂತಂದ್ರೆ ನಾವು ಅದಕ್ಕೆ ಆದಷ್ಟು ಅದು ಏನಿದೆ ನಮ್ದು ಹಿಂಗೆ ಅಂದ್ರೆ ಕೆಮಿಕಲ್ನ ಸಿಕ್ಕಾಬಿಟ್ಟೆ ಯೂಸ್ ಮಾಡ್ತಾ ಇದೀವಿ, ಅದರಿಂದಲೇ ಅದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಅದಕ್ಕೆ ತಾವು ಕೃಷಿ ವಿಶ್ವವಿದ್ಯಾನಿಲಯ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ತಾವೇನು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿಯಾಗಿ ಅದಕ್ಕೇನು ಪರ್ಯಾಯವಾಗಿ ಏನು ಮಾಡ್ಕೊಂಡಿಲ್ಲ? ಈ ಪರ್ಯಾಯವಾಗಿ ಭೇಟಿ ಮಾಡಿದ್ರು ಒಬ್ಬನಿಗೆ ಹುಷಾರಿಲ್ಲ ಅಂತಂದ್ರೆ ಅವ್ನಿಗೆ ಏನೇ ಹುಷಾರಿಲ್ಲ ಅಡ್ಮಿಟ್ ಆಗಿ ವಾಪಸ್ ಬಂದಿಲ್ಲ ಅಂದ್ರೆ ಅವ್ನು ರಿಕವರ್ ಆಗಕ್ಕೆ ಕಡಿಮೆ ಅಂದ್ರೆ 3 ತಿಂಗಳು ಬೇಕು. ಈಗ ನಾವ್ ಯಾರನ್ನ ಭೇಟಿ ಮಾಡಿದ್ರು ಅವ್ರು ಪ್ರೆಸೆಂಟ್ ಸಲ್ಯೂಟ್ ಮಾಡದೆ ಏನಂದ್ರೆ ನಬ್ಬಿಮೆ ಆಡ್ ಮಾಡ್ಕೊಂಡಿರೋದನ್ವಾ. ಅವರು ಸ್ಟಾರ್ಟಿಂಗ್ ಏನ್ ಮಾಡ್ತಾರೆ ಅಂದ್ರೆ ಕೆಮಿಕಲ್ದೆ ಅವ್ರು ರೆಫರ್ ಮಾಡೋದು. ಆಮೇಲೆ ನೋಡಿ ನಿಮ್ ಭೂಮಿಯಲ್ಲಿ, ಆಮೇಲೆ ಮಣ್ಣು ಪರೀಕ್ಷೆಗೆ ಹೇಳ್ತಾರೆ, ಮಣ್ಣು ಪರೀಕ್ಷೆ ಮಾಡಿದಾಗ ನಿಮ್ ಭೂಮಿಯಲ್ಲಿ ಇಷ್ಟು ಕಡಿಮೆ ಇದೆ, ಹಿಂಗೆ ಇದನ್ನ ನಾವು ಹಾಕ್ಬೇಕು ಮಾಡ್ಬೇಕು ಅಂತೇಳಿ. ನಾವ್ ಏನೇ ರಿಕವರಿ ಮಾಡ್ತೀವಿ ಅಂತಂದ್ರೆ 2 ವರ್ಷ ಬೇಕೇ ಬೇಕದು. ಭೂಮಿ ಒಂದ್ ಸಲ ನಾವು ಹಾಳು ಮಾಡ್ಕೊಂಡು ಅಂದ್ರೆ 50% ಹಾಳು ಮಾಡಿದ್ರೆ 2-3 ವರ್ಷ ಬೇಕು. ಅದೇ ಅದ್ರ ಮೇಲ್ಪಟ್ಟು ಹಾಳು ಮಾಡಿದ್ವಿ ಅಂದ್ರೆ ಅವ್ರು ಏನ್ ಮಾಡಕ್ ಬರುತ್ತೆ, ಅವ್ರೇನು ಮಾಡಕ್ ಬರಲ್ಲ. ಅದಕ್ಕೋಸ್ಕರ ನಾವು ಆದಷ್ಟು ಭೂಮಿಯಲ್ಲಿರೋ ಫಲವತ್ತತೆ ನಾವು ಜಾಸ್ತಿ ಮಾಡ್ತಾ ಹೋಗ್ತಾ ಬಿಟ್ರೆ ಕಮ್ಮಿ ಮಾಡ್ತಾ ಹೋಗ್ಬಾರ್ದೆ. ಅದೇ ಕಾರಣಕ್ಕೂ ನಾವು ಮುಂದಿನ ದಿನಗಳನ್ನ ಒಬ್ರು ಮಾಡಿರೋದಾಗಲ್ಲ, ಒಬ್ಬರನ್ನ ನೋಡ್ಕೊಂಡು ಇಲ್ಲ ಅದಾಗುತ್ತೆ ಹಿಂಗ್ ಮಾಡ್ಬೋದು ಅಂತ ಅನ್ಬೋದು. ಆಮೇಲೆ ಹೈನುಗಾರಿಕೆಯಲ್ಲಿ ಫಸ್ಟ್ ಮನೆಯಲ್ಲಿ ನಾವು ಕೊಟ್ಟಿಗೆ ಗೊಬ್ಬರ ಅದನ್ನ ಮತ್ತೊಂದು ಮಗದೊಂದೆಲ್ಲ ರೆಡಿ ಮಾಡ್ತಾ ಹೋದ್ರೆ ನಾವ್ ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಇದ್ರಲ್ಲಿ 50% ನಮಗೆ ಖರ್ಚು ಬರಲ್ಲ, 50% ಸೇವ್ ಆಗುತ್ತೆ, ಪ್ಲಸ್ ನಮಗೆ ಆ ವರ್ಷದ ಬೆಳೆನ ಈಲ್ಡ್ ಚೆನ್ನಾಗಿರುತ್ತೆ. ಈ ಮಣ್ಣು ಪರೀಕ್ಷೆ ಅಂತ ಹೇಳಿದ್ರಲ್ಲ, ಆ ಮಣ್ಣು ಪರೀಕ್ಷೆ ಮಾಡಿದಾಗ ಏನ್ ಕಡಿಮೆ ಆಗಿತ್ತು ಅಂತ ಗೊತ್ತಾಯ್ತು ತಮ್ಮ ಭೂಮಿಯಲ್ಲಿ? ನಮ್ ಭೂಮಿಯಲ್ಲಿ ಪೊಟಾಶ್ ಕಡಿಮೆ ಇದೆ ಅಂತ ಗೊತ್ತಾಯ್ತು. ಅದಕ್ಕೆ ನಾವೇನ್ ಮಾಡ್ಕೊಂಡಿವಿ ಅಂದ್ರೆ ಪೊಟಾಶಿಗೋಸ್ಕರ ಈಗ ಕೊಟ್ಟಿಗೆ ಗೊಬ್ಬರ ವರ್ಷಕ್ಕೊಂದ್ಸಲ ಹಾಕಿಸ್ತೀವಿ. ಆಮೇಲೆ ಆಲ್ಮೋಸ್ಟ್ ಈಗ ಯಾವ್ದೇ ನಾವು ಏಕದಳ ನಾವು ಅಡಿಕೆ ಮರ ಆಗ್ಲಿ ತೆಂಗಿನ ಮರ ಆಗ್ಲಿ ಮತ್ತೊಂದು ಮಗದೊಂದು ಏನೇ ಬೆಳೀತಾ ಇದೀವಿ ಅಂತಂದ್ರು ಅದರಲ್ಲಿ 20% ಅದ್ರದೇ ಆಹಾರ ತಯಾರು ಮಾಡ್ಕೊಂಡಷ್ಟು ಅದರಲ್ಲಿ ಸಿಗುತ್ತೆ ನಮಗೆ. ಅದನ್ನ ನಾವ್ ಇತ್ತೀಚಿನ ದಿನಗಳಿಗೆ ಏನ್ ಮಾಡ್ತಾ ಇದೀವಿ ಅಂದ್ರೆ ತೋಟದೊಳಗೆ ನಮಗೆ ಓಡಾಡಕ್ಕೆ ಕಸ ಆಗುತ್ತೆ, ಕಡ್ಡಿ ಇರುತ್ತೆ ಅಂತ ಹೊರಗೆ ಎತ್ತ ಹಾಕಿ ಸುಟ್ಟಾಗ್ತಾ ಇದೀವಿ. ಇದರಿಂದಲೇ ನಾವು ಭೂಮಿ ಹಾಳು ಮಾಡ್ತಾ ಇದೀವಿ. ಆಮೇಲೆ ಪರಿಸರ ಹೆಂಗೆ ಅಂದ್ರೆ ವಾಯುಮಾಲಿನ್ಯ ಹಾಳು ಮಾಡ್ತೇವೆ, ಅದ್ರಲ್ಲಿ ಹೊಗೆ ಬಂದೇ ಬರುತ್ತಾ, ಅದರಿಂದಲೇ ಬೇರೆ ಬೇರೆ ನಾನಾ ತರದ ಕಾಯಿಲೆಗಳು ಬರ್ತವೆ. ಆಮೇಲೆ ನಮಗೆ ಮೇಜರ್ ನಮ್ ತೋಟಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ ನಮಗೆ ಶುದ್ಧವಾದ ಗಾಳಿ ಬೇಕು ಅಂತ. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಎದುರನ್ನೆಲ್ಲ ಒಂದ್ ಹತ್ರ ಹಾಕಿ ಬೆಂಕಿ ಹಾಕಿ ಶುದ್ಧವಾದ ಗಾಳಿ ನಾವೇ ಕುಡಿದಂಗ್ ಮಾಡ್ಕೊಂಡ್ಬಿಟ್ಟಿದೀವಿ. ತೋಟ ಅಂತ ಅಂದ್ಮೇಲೆ ಕಳೆಗಳಿದ್ದೇ ಇರುತ್ತೆ, ಅದರ ನಿರ್ವಹಣೆ ಬಗ್ಗೆ ಇರ್ಬೋದು, ಏನೇನು ತಮ್ಮ ಇದು? ಕಳೆ ಭೂಮಿಯಿಂದಲೇ ಎಲ್ಲ ತೋಟದಲ್ಲೆಲ್ಲ ಎಲ್ಲಾದ್ರೂ ಕಳೆ ಬಂದೇ ಬರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ನಾವು ಅಂತಂದ್ರೆ ಫಸ್ಟ್ ನಾವು ಈಗ ಕಳೆ ಒಣಗ್ಸಕ್ಕೆ ಪ್ರೆಸೆಂಟ್ ರೌಂಡ್ ಅಪ್ ಮತ್ತೊಂದ್ ಮಗದೊಂದು ಯಾವ್ದು ನಾವು ಯೂಸ್ ಮಾಡ್ತೀವಿ. ಅದನ್ಕಿಂತ ನಾವೇನ್ ಮಾಡ್ಬೇಕು ಅಂತಂದ್ರೆ ನಮ್ ತೋಟದಲ್ಲಿ ಒಂದು ಮರದಲ್ಲಿ ಗೊರೆ ಬೀಳುತ್ತಲ್ಲ, ಆ ಗರೆನೇ ಕರೆಕ್ಟ್ ನಾವು ನೀಟಾಗಿ ಹಾಕ್ತಾ ಬಂದ್ಬಿಟ್ರೆ ಭೂಮಿ ಮೇಲೆ ಕಟ್ ಮಾಡಿ 25-30 ಭಾಗ ಕಳೆ ಬೀಳಿದಂಗೆ ಅದ್ ಮೇಲ್ ಕೂರುತ್ತದ್ದು. ಆ ಗರಿ ಕೆಳಗೆ ಯಾವ್ದೇ ಕಾರಣಕ್ಕೂ ಕಳೆ ಬರಲ್ಲ. ಇನ್ ನಮಗೆ ಒಂದ್ 60% ಇಲ್ಲ 65% ಉಳಿಬಹುದು. ಅದಕ್ಕೆ ಹೋದಾಗ ಫಸ್ಟ್ ಎಲ್ಲ ವರ್ಕ್ ಮಾಡ್ತಾ ಇರ್ಲಿಲ್ವಾ, ಒಂದ್ ರಾಗಿ ಬೆಳಬೇಕು ಇಲ್ಲ ಒಂದ್ ಏನೋ ಪೈರು ಮಾಡ್ಬೇಕು ಅಂದ್ರೆ ಬೆಳಗಿಂದ ಸಂಜೆ ಅವ್ರಿಗೆ ಕೆಲಸ ಮಾಡ್ತಿರ್ಲಿಲ್ವಾ. ಹೆಕ್ಟೇರ್ ಗಟ್ಲೆನೆ ಜಾಗ ಕ್ಲೀನ್ ಮಾಡ್ಕೊಂಡು ರಾಗಿ ಉಳ್ಳಿ ಶೇಂಗಾ ಬೆಳಿತಿದ್ದೀಗ, ಆ ಟೈಪ್ ಯಾರು ಕೆಲಸ ಮಾಡಿರಲಿಲ್ಲ. ಅಷ್ಟು ಮಾಡ್ಲಿದ್ರು ದಿನದಲ್ಲಿ 2 ಅವರು ಒಬ್ಬ ತೋಟದಲ್ಲಿ ಕೆಲಸ ಮಾಡ್ದ ಅಂತಂದ್ರೆ ನಾವ್ ಯಾವ್ದೇ ರೀತಿ ಕೆಮಿಕಲ್ ಯೂಸ್ ಮಾಡ್ದಂಗೆ 3 ಎಕರೆ ತೋಟ ಆರಾಮ್ಸೆ ಇಟ್ಕೋಬಹುದು. ಎಷ್ಟು ಬಾರಿ ಗೊಬ್ಬರ ಕೊಡ್ತೀರಾ ತಾವು, ಯಾವ್ಯಾವ ಗೊಬ್ಬರ ಕೊಡ್ತೀರಾ? ನಾನು ಜೂನ್ ಅಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಜೂನ್ ಅಲ್ಲಿ 50 ಕೊಡ್ತೀನಿ, 200 ಗ್ರಾಮ್ ಕೊಡ್ತೀನಿ ಜೂನ್ ಅಲ್ಲಿ. ಆಮೇಲೆ ಮಳೆ ಜಾಸ್ತಿ ಆಯ್ತು ಅಂತಂದ್ರೆ ಏನ್ ಮಾಡ್ತೀನಿ ಅಂತಂದ್ರೆ ಜಿಂಕ್ ಹಾಕ್ತೀನಿ, ಒಂದ್ ಮರಕ್ಕೆ 70 ಗ್ರಾಮ್ ಜಿಂಕ್ ಹಾಕ್ತೀನಿ. ಭೂಮಿ ಒಳಗೆ ಸೇರಿಸ್ತೀವಿ, ಅದು ಯಾವ್ದು ಮೇಲೆ ಹಾಕಲ್ಲ, ಅಗದು ಭೂಮಿ ಒಳಗೆ ಸೇರಿಸ್ತೀನಿ. ಅದಾದ್ಮೇಲೆ ಇದು ಒಂದು ಮಳೆಗಾಲದ್ದು ನಮ್ದು ಮುಗೀತದ್ದು. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಡಿಸೆಂಬರ್ ಜನವರಿಯಲ್ಲಿ ಏನ್ ಮಾಡ್ತೀನಿ, ಗರಿಯನ್ನು ಹೊರಗ್ ತೆಗ್ಸಾಕಲ್ಲ. ಗರಿ ಅಷ್ಟು ಗಿಡ ಸುತ್ತ ಕಳೆಯಲ್ಲಿ ಜಾಸ್ತಿ ಬೆಳಿತೀವಿ, ಅಲ್ಲಿ ಗರಿ ಕಟ್ ಮಾಡಕ್ಸ್ತೀನಿ. ಹಾಕ್ಸಿದ್ಮೇಲೆ ಬಳ್ಳಿ ಬಿಡ್ಬೇಕಾದ್ರೆ ಒಂದ್ಸತಿ ಅದನ್ನ ಕಲ್ಟಿವೇಶನ್ ಮಾಡಿಸ್ಕೊಂಡು ಆಮೇಲೆ ಕೊಟ್ಟಿಗೆ ಗೊಬ್ಬರ ನಾನು ಹೊರಗಿಂದ ಕೊಂಡಾಕದು, ಕೊಟ್ಟಿಗೆ ಗೊಬ್ಬರ ಹಾಕಿಸಿ ಅವಾಗ ಕ್ಲೋಸ್ ಮಾಡ್ತೀನಿ. ನಾನು 3 ಟೈಮ್ ಗೊಬ್ಬರ ಕೊಡ್ತೀನಿ. ಇಲ್ಲಿ ರಾಸಾಯನಿಕ ಗೊಬ್ಬರ ಎಷ್ಟು ಸರಿ ಕೊಡ್ತೀನಿ? ರಾಸಾಯನಿಕ ಗೊಬ್ಬರ ಒಂದ್ಸಲ ಕೊಡ್ತೀನಿ, ಒಂದ್ ಟೈಮು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಡ್ತೀನಿ, ಇನ್ನೊಂದ್ ಟೈಮು ಕೊಟ್ಟಿಗೆ ಗೊಬ್ಬರ ಕೊಡ್ತೀನಿ. ಇಳುವರಿ ಕುರಿತು ಮಾತನಾಡೋದಾದ್ರೆ ಎಷ್ಟು ಇಳುವರಿ ಬರಬಹುದು ಈ ರೀತಿಯಾದ ಗೊಬ್ಬರ, ಈ ರೀತಿ ನಿರ್ವಹಣೆ ಮೇಲೆ? ಈ ರೀತಿ ಗೊಬ್ಬರ ಅಂತಂದ್ರೆ ಇದು ನಾನು ಇದು ಹಾಕೋದಕ್ಕಿಂತ ಮುಂಚೆ ನನಗೆ ಇಳುವರಿ ತುಂಬಾ ಕಡಿಮೆ ಇತ್ತು. ನನಗೆ ಸ್ಟಾರ್ಟ್ ಮಾಡಿ ಈಗ ಈ ಟೈಪ್ ಪ್ಲಾನ್ ಮಾಡ್ಕೊಂಡು ಫಸ್ಟ್ ಎಲ್ಲ ಏನ್ ಮಾಡ್ತಿದ್ರು, ಒಂದ್ಸಲ ಒಂದ್ ಟೈಮ್ ಕೆಮಿಕಲ್ ಕೊಟ್ಟೆ ಅಂದ್ರೆ ಮತ್ತೆ ತೋಟಕ್ಕೆ ಯಾವ್ದು ಗೊಬ್ಬರ ಆಗ್ತಿಲ್ಲ, ಇಳುವರಿ ತುಂಬಾ ಕಡಿಮೆ ಆಗಿತ್ತು ಅಂತೇಳಿ ಹಿಂಗೆ ಸಜೆಸ್ಟ್ ಮಾಡಿರು. ಅದಕ್ಕೋಸ್ಕರ ಈ ಟೈಪ್ ಮಾಡಕತ್ತಿದ್ಮೇಲೆ ಇಳುವರಿ ಚೆನ್ನಾಗಿದೆ. ಮುಂಚೆ ಎಷ್ಟು ಬರ್ತಿತ್ತು, ಈಗ ಎಷ್ಟು ಬರ್ತಿದೆ ಎಕರೆಗೆ ಅಂತ? ಮುಂಚೆ ಏನಿತ್ತು 10-12 ಕೆಜಿ ಹಸಿಕಾಯಿ ಬೀಳೋದು ಒಂದ್ ಮರಕ್ಕೆ, ಇವಾಗ 15-18 ಕೆಜಿ ಬರ್ತಾ ಇದೆ. ಅವ್ರು ಹೇಳಿದ್ ಇದೇ ಟೈಪ್ ನನಗೆ 3-4 ವರ್ಷ ನಿನ್ ಮಾಡಪ್ಪ, ನೀನು 25 ಕೆಜಿ ಮಿನಿಮಮ್, 20-25 ಕೆಜಿ ಹಸಿಕಾಯಿ ಬಂದೇ ಬರುತ್ತೆ. ಆಮೇಲೆ ತೋಟದಲ್ಲಿ ಏನಂದ್ರೆ ರೋಗ ಅವಾಯ್ಡ್ ಆಗುತ್ತೆ ಎಷ್ಟು ಮೇಂಟೈನ್ ಮಾಡಿದ್ರೆ ಅಂತ ನಮಗೆ ಹೇಳಿದ್ರು. ಜೊತೆಗೆ ತೆಂಗು ಅಂತ ಹೇಳಿದ್ರೆ ಈ ಒಂದು ಎಕರೆಗೆ ತಾವು ಎಷ್ಟು ಈ ಸರಿ ಬರ್ತಕ್ಕಂಥದ್ದು ಆದಾಯ ಎಷ್ಟು ಅಂತ ಹೇಳ್ತೀರಿ? ಎಷ್ಟು ಅಡಿಕೆ ಚೇಣಿ ಮಾಡಿದ್ರು? ನಮ್ದು ಅಡಿಕೆ ಆದಾಯ ತೆಂಗೇನಾಗುತ್ತೆ ಅಂದ್ರೆ ತೆಂಗು 1 ವರ್ಷ ಕಡಿಮೆ ಇರುತ್ತೆ, 1 ವರ್ಷ ಜಾಸ್ತಿ. ಅದು ಅಪ್ರಾಕ್ಸಿಮೇಟ್ಲಿ ಹೇಳಕ್ ಬರಲ್ಲ. ಅಡಿಕೆದು ಅಂತೂ ಅಡಿಕೆ ಮಿನಿಮಮ್ ನಮಗೆ 1.7 ಲಕ್ಷ ಇದೆ ಅಡಿಕೆದು. ಒಂದ್ ಎಕರೆಗೆ ಎಷ್ಟು ಬೆಳಬಹುದು ಹಸಿ ಅಡಿಕೆ? ಹಸಿ ಅಡಿಕೆ 70-80 ಕ್ವಿಂಟಲ್ ಬೆಳಿಬೇಕು. ಅಂದ್ರೆ ನೀವೇ ಮಾಡ್ತೀರಾ ಬೇರೆಯವ್ರಿಗೆ ಕೊಟ್ಬಿಡ್ತೀರಾ? ನಾವು ಬೇರೆಯವ್ರಿಗೆ ಕೊಡ್ತೀವಿ. ಪೇಪರ್ ರೇಟ್ ಜೊತೆಗೆ ತೆಂಗಿನ ಬಗ್ಗೆ ಮಾತಾಡೋದ್ರೆ ಅದಕ್ಕೆ ಬರ್ತಕ್ಕಂತ ಆದಾಯದ ಬಗ್ಗೆ ಆಗಿರ್ಬೋದು, ಎಷ್ಟು ಕಾಯಿ ಬೀಳ್ತವೆ, ಅದಕ್ಕೆ ಯಾವ ರೀತಿ ನಿರ್ವಹಣೆ ಮಾಡ್ತೀವಿ? ತೆಂಗಿನ ಬಗ್ಗೆ ಆದಾಯ ಅಂದ್ರೆ ಒಂದ್ ಮರಕ್ಕೆ 60-70 ಕಾಯಿ ಕಟಾವ್ ಮಾಡ್ತೀವಿ 1 ವರ್ಷಕ್ಕೆ. 36 ಮರ ಇದೆ, ಅದಕ್ಕೆ ಆಮೇಲೆ ಅಡಿಕೆ ಇಡಕ್ಕೆ ಕೊಟ್ಟಷ್ಟು ಅದಕ್ಕೆ ಗೊಬ್ಬರ ಕೊಡ್ತಿಲ್ಲ ನಾವು ಇವಾಗ. ಯಾಕೆ ಅಂದ್ರೆ ಅದ್ರಲ್ಲಿ ಏನೇಂದ್ರು ಆದಾಯ ಕಡಿಮೆ ಎಲ್ಲ ಬಂದಷ್ಟು ಬರ್ಲಿ ತಾಳಿ ಮನೆಗೇನು ಆಗುತ್ತೆ ನೋಡೋಣ ಸಾಕು ಅನ್ನೋ ಲೆಕ್ಕಾಚಾರಕ್ಕೆ ಇದು ಮಾಡ್ತದೆ. ಅಡಿಕೆಗೆ ನೀರಿನ ನಿರ್ವಹಣೆ ಬಗ್ಗೆ ಯಾವ ರೀತಿ ನೀರನ್ನು ನಿರ್ವಹಿಸ್ತೀರಾ? ಅಡಿಕೆಗೆ ನೀರಿನ ನಿರ್ವಹಣೆ ಬಗ್ಗೆ ಅಂತಂದ್ರೆ ಫಸ್ಟ್ ಜನವರಿ ಎಂಡಲ್ಲಿ ಸ್ಟಾರ್ಟ್ ಮಾಡ್ತೀವಿ, ಅಂದ್ರೆ ಕೊಟ್ಟಿಗೆ ಗೊಬ್ಬರ ಹಾಕ್ಸಿದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಪ್ರತಿ ಒಂದ್ ಗಿಡಕ್ಕೆ 3-4 ಅವರ್ ಅಷ್ಟೇ ನೀರ್ ಕೊಡೋದು, ಅಲ್ಲಿಂದ ಮತ್ತೆ 4 ದಿನ ನೀರ್ ಕೊಡಲ್ಲ ಅದು, ಅದೆಷ್ಟು ನಂದಿರುತ್ತೆ ಅಷ್ಟೇ. ಆಮೇಲೆ ಇನ್ನೊಂದು ಏನಂದ್ರೆ ನಾನು ಜನವರಿ ಫೆಬ್ರವರಿ ಮೂಮೆಂಟ್ ಕೊಟ್ಟಿಗೆ ಗೊಬ್ಬರ ಹಾಕ್ಸೋದ್ರಿಂದ ಏನಾಗುತ್ತೆ ಅಂದ್ರೆ ತೇವಾಂಶ ನಂದು ಕಡಿಮೆ ಆಗಲ್ಲ ಭೂಮಿಯಲ್ಲಿ. ಯಾಕೆಂದ್ರೆ ಒಂದ್ 10-12 ಕೆಜಿ ಕೊಟ್ಟಿಗೆ ಗೊಬ್ಬರ ಬಿದ್ದಿರುತ್ತೆ. ಅದ್ ಯಾವ ಟೈಪ್ ಇರುತ್ತೆ ಅಂದ್ರೆ ಸ್ಪಂಜ್ ಟೈಪ್ ಇರುತ್ತೆ, ಬ್ಲೆಡ್ ಟೈಪ್. ನಾನು ಎಷ್ಟೇ ನೀರ್ ಆಮೇಲೆ ಸೋಗಿ ಬೇರೆ ಹಾಕ್ಸಿರ್ತೀನಿ, ತೇವಾಂಶ ಕಡಿಮೆ ಆಗಲ್ಲ. ಹಂಗಾಗಿ ನೀರಿನ ನಿರ್ವಹಣೆ ಅಡಿಕೆಗೇನು ಸಾಮಾನ್ಯ ರಿಸ್ಕ್ ಆಗಲ್ಲ. ಅಂದ್ರೆ ಹನಿ ನೀರಾವರಿ ಮಾಡಿದ್ರೆ ಅಥವಾ ಕೈ ಇಲ್ಲ, ಹನಿ ನೀರಾವರಿ ಇದೆ. ಜೊತೆಗೆ ಬಾಳೆ ಕೂಡ ಅಂತ ಹೇಳಿದ್ರೆ ಬಾಳೆ ಕುರುತು ಹೇಳೋದಾದ್ರೆ ಬಾಳೆ ಕುರುತು ಏನಾಗುತ್ತೆ ಅಂದ್ರೆ ಫಸ್ಟ್ ಯಾರೇ ಅಡಿಕೆ ತೋಟ ಅಡಿಕೆ ಸಸಿ ಹಾಕಕ್ ಹೋದ್ರು 4 ಗಿಡದ ಮಧ್ಯೆ ಒಂದು ಬಾಳೆ ಹಾಕೋದು ಅನುಕೂಲ. ಯಾಕೆಂದ್ರೆ ಸಸಿ ಅಡಿಕೆ ಇರುತ್ತಲ್ಲ, ಅದಕ್ಕೆ ಬಿಸಿಲು ಜಾಸ್ತಿ ಆದ್ರೆ ರೋಗ ಜಾಸ್ತಿ ಆಗುತ್ತೆ ಅಂತ ಅನ್ಕೊಂತೀವಿ. ಅದು ಬಿಸಿಲಿಗೆ ಬತ್ತಿರುತ್ತೆ ಅಂತ ಅನ್ಕೊಳಲ್ಲ, ಅದಕ್ಕೇನು ರೋಗ ಬಂದಿದೆ ಕಣ ಅದಕ್ಕೆ ಕೆಂಪಕ್ಕಾಗಿದೆ ಅಂತ ಈ ಟೈಪ್ ಅನ್ಕೊಂತೀವಿ. ಅದಕ್ಕೆ ಏನು ಮಾಡ್ತೀವಿ ಅಂತಂದ್ರೆ ಫಸ್ಟಿನ ವರ್ಷ ಬಾಳೆ ಪ್ಲಸ್ ಅಡಿಕೆ ಮಿಶ್ರ ಬೆಳೆ ಹಾಕೊಂತೀವಿ. ಅದ್ ಹಾಕೊಂಡಾದ್ಮೇಲೆ 2 ವರ್ಷದ ನಂತರ ಅದು ಬಾಳೆ ಪೂರ ಕಟಾವ್ ಮಾಡಿ ಮತ್ತೊಂದ್ ವರ್ಷ ಗ್ಯಾಪ್ ಕೊಟ್ಟು ಮತ್ ಬಾಳೆ ಹಾಕ್ತಿವಿ. ಬಾಳೆಯಲ್ಲಿ ಏನು ಅಂತಂದ್ರೆ ಅಡಿಕೆಯಲ್ಲಿ ಆದಾಯ ಎಷ್ಟಿದೆ ಆದ್ರೆ 80% ಆದಾಯ ಬಾಳೆಯಲ್ಲೇ ಬರುತ್ತೆ ನಮಗೆ. ಹೆಂಗ್ ಬರುತ್ತೆ ಅಂದ್ರೆ ಇವಾಗೆಲ್ಲ ಅದ್ ಸೀಸನ್ 25 ರೂಪಾಯಿನೊಳಗೆ ಏನ್ ಕೆಜಿ ಇರಲ್ಲ ಬಾಳೆ. ಸಾಮಾನ್ಯವಾಗಿ ಅದೇ ರೈತ ಬೆಳೆದೇನೆ ಅಂತಂದ್ರು 8 ಕೆಜಿ ಒನೆ ತೆಗ್ದೇ ತೆಗಿತಾನೆ, ಅದಕ್ಕಿಂತ ಕೆಳಗೆ ಏನ್ ತೆಗಿಯಲ್ಲ ಅವ್ನು. ಅದಕ್ಕಿಂತ ಕೆಳಗೆ ತೆಗ್ದೇನೆ ಅಂದ್ರೆ ಒಂದು ಭೂಮಿಯಲ್ಲಿ ಫಲವತ್ತತೆ ಇಲ್ಲ, ಇವು ಇಲ್ಲ. ಇನ್ನೊಂದು ಇವು ನೆಗ್ಲಿಜೆನ್ಸಿ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಹಾಕಿದೀನಿ ತಗ ಬೆಳ್ಕಂತಿದ್ ನೀರ್ ಬಿಟ್ರೆ ಅನ್ನೋ ಲೆಕ್ಕಾಚಾರಕ್ಕೆ ಇದ್ದಾಗ ಆ ಟೈಪ್ ಆಗುತ್ತೆ. ಅಡಿಕೆಯಲ್ಲಿ ಏನ್ ಆದಾಯ ಇದೆ, ಬಾಳೆಯಲ್ಲೂ ಅಷ್ಟೇ ಆದಾಯ ಇದೆ, ಸ್ವಲ್ಪ ಕಡಿಮೆ ಆಗುತ್ತೆ. ಅಡಿಕೆಯಲ್ಲಿ ಏನಾಗುತ್ತೆ ಅಂದ್ರೆ ನಿಯರ್ ಎಂಡ್ ಅಲ್ಲಿ 1 ಟೈಮ್ ಸಿಗುತ್ತೆ ಅಮೌಂಟ್. ಬಾಳೆ ಏನ್ ಮಾಡುತ್ತೆ ಅಂದ್ರೆ ಪ್ರತಿ ವಾರದಲ್ಲಿ ಸಿಗುತ್ತೆ ATM ಇದ್ದಂಗೆ. ಎಷ್ಟು ಬಂತು ಬಾಳೆ? ನಂದು 100 ಬುಡಕ್ಕೆ 2.5 ಲಕ್ಷ ಆಗಿದೆ. ಯಾವ ಬಾಳೆ ಹಾಕಿರುತ್ತವು? ನಾವು ವೈಟ್ ಪುಟ್ ಬಾಳೆ. ಎಲ್ಲಿಂದ ತಂದ್ರೆ ಬೀಜಗಳನ್ನ? ನಾನು ಬೆಂಗಳೂರಿಂದ ಟಿಶ್ಯೂ ಬಾಳೆ ತರ್ಸಾಕಿದ್ದು. ಟಿಶ್ಯೂ ಬಾಳೆನೇ ಯಾಕೆ ನಾನು ಚೂಸ್ ಮಾಡಿದೆ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಕಡೆ ಎಲ್ಲ ರೋಗ ಇರುತ್ತೆ, ನಮ್ಮ ತೋಟಕ್ಕೆ ತಗೊಂಡು ಹಾಕೊಂಡು ಮತ್ತೆ ಅದನ್ನ ರೋಗ ಬಂತು ಕಟಾವ್ ಮಾಡೋದು ಅದೆಲ್ಲ ಮತ್ತೆ ಇದಾಗುತ್ತೆ. ಖರ್ಚು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ನಾವು, ಎಷ್ಟು 5-6 ರೂಪಾಯಿ ಉಳಿಸ್ತೀವಿ. ಒಂದ್ ಕಂದು ಲೇಬರಿಗೆ ಕೊಟ್ಟು ಇವತ್ತು ಅಂದ್ರೆ ಅದನ್ನ ತಗೊಂಬಂದು ಇಲ್ಲಿ ನಮ್ಮ ತೋಟಕ್ಕೆ ಹಾಕೋಷ್ಟೊತ್ತಿಗೆ ಎಷ್ಟು ಬೀಳುತ್ತೆ ರೇಟ್ ನಮಗೆ? 12-13 ರೂಪಾಯಿ ಬೀಳುತ್ತೆ. 20 ರೂಪಾಯಿಗೆ ಬಾಳೆಗಿಡನೆ ಕೊಡ್ತಾರೆ, 22 ರೂಪಾಯಿ ಕೊಡ್ತಾರೆ, ಡೆಲಿವರಿ ಕೊಡ್ತಾರೆ. ಮತ್ತೆ ಅವರು ಅಲ್ಲಿಂದ ಹಾಕ್ಸ್ಬಿಟ್ರೆ ಏನಾಗುತ್ತೆ ಅಂದ್ರೆ ನಮಗೆ 3 ತಿಂಗಳು ಕೆಲಸ ಇರಲ್ಲ ಬಾಳೆದು. ನಾವು ಕಂದಾಕಿರಿ ಏನ್ ಮಾಡುತ್ತೆ ಅಂದ್ರೆ ಸೈಡ್ ಅಲ್ಲಿ ಕುನ್ನಿ ಹೊಡೆಯುತ್ತೆ. ನಾವು ಟಿಶ್ಯೂ ಕಲ್ಚರ್ ಬಳಿಗೆ ಹೋದ್ರೆ ಏನಾಗುತ್ತೆ ಅಂದ್ರೆ ಅದು ಕುನ್ನಿ ಬರಲ್ಲ, ಅದು 4-5 ತಿಂಗಳು ಕುನ್ನಿ ಬರಲ್ಲ. ಮೇಲಿನ ಗಿಡ ದೊಡ್ಡದಾಗಿ ಅದ್ರ ಲೂಸ್ ಸ್ಟಾರ್ಟ್ ಆದ್ಮೇಲೆ ಕುನ್ನಿ ಸ್ಟಾರ್ಟ್ ಆಗೋದು. ನಮಗೆ ಲೇಬರ್ ಎಕ್ಸ್ಪೆನ್ಸಿವ್ ಅಲ್ಲಿವರೆಗೆ ಖರ್ಚು ಮಾಡಿರ್ತೀವಲ್ಲ ಅದೆಲ್ಲ ಲೆಕ್ಕ ಹಾಕೊಂಡ್ರೆ ನಮಗೆ ಟಿಶ್ಯೂ ಪ್ರಾರಂಭದಂತಲ್ಲಿ ಸ್ವಲ್ಪ ನಮಗೆ ಕಾಸ್ಟ್ ದುಬಾರಿ ಅನ್ಸುತ್ತೆ. ಬಿಟ್ಬಿಟ್ರೆ ಮೇಂಟೆನೆನ್ಸ್ ತಂತಲ್ಲಿ ಅದೇ ಬಾರಿ ಕಡಿಮೆ ಆಗೋದು. ಮೇಂಟೆನೆನ್ಸ್ ಅಂತಂದ್ರೆ ಏನೇನ್ ಮೇಂಟೆನೆನ್ಸ್ ಬರ್ಬೋದು ಈ ರೀತಿ ಟಿಶ್ಯೂ ಕಲ್ಚರ್ ಮಾಡೋದ್ರಿಂದ? ಟಿಶ್ಯೂ ಕಲ್ಚರ್ ಅಲ್ಲಿ ಏನಿಲ್ಲ, ಅದು ಸಸಿ ಸಣ್ಣದಿರೋದಿರುತ್ತಲ್ಲ ಹಂಗಾಗಿ ಸ್ವಲ್ಪ ಮಳೆಗಾಲ ಕಡಿಮೆ ಇದ್ದಾಗ ಹಾಕ್ಬೇಕದು. ಯಾಕೆಂದ್ರೆ ನಾವು ಬಾಳೆಗೆ ಏನ್ ಮಾಡ್ತೀವಿ ಅಂತಂದ್ರೆ 1-2 ಅಡಿ ನಾವು ಗುಂಡಿ ತಗ್ಸಿ ಹೊರಗಿನ ಮಣ್ಣು ಹಾಕಿಸ್ತೀವಿ. ಅದು ಸಸಿ ಸಣ್ಣದ್ರಿಂದ ಹಿಡಿದು ಗುಂಡಿ ಒಳಗೆ ನೀರು ನಿತ್ಕೊಂಡಂಗೆ ನೋಡ್ಕೋಬೇಕು. ಮಳೆ ಸ್ವಲ್ಪ ಕಡಿಮೆ ಇರ ಅಂತಂದ್ರೆ ನಮಗೆ ನವಂಬರ್ ಡಿಸೆಂಬರ್ ಕಳೆದ್ಮೇಲೆ ನಾವು ಟಿಶ್ಯೂ ಕಲ್ಚರ್ ಬಾಳೆ ಯೂಸ್ ಮಾಡಿದ್ರೆ ಡಿಸೆಂಬರ್ ಕಳೆದ್ಮೇಲೆ ಹಾಕ್ಬೇಕು. ನಮಗೆ ಮೇ ಅಷ್ಟೊತ್ತಿಗೆ ಅದು ಫುಲ್ಫುಲ್ ಆಗಿ ಒಂದು 4 ಅಡಿ ಬರುತ್ತೆ. ಅದು 4 ಅಡಿ ಬಂದ್ಮೇಲೆ ನೆಕ್ಸ್ಟ್ ನಮಗೆ ಕಟಾವ್ ಅಲ್ಲಿಂದ ಒಂದು 11-12 ತಿಂಗಳು ಕಟಾವ್ ಬರುತ್ತೆ. ಸೀಸನ್ ಫಸ್ಟ್ ಸೀಸನ್ ಬಾಳೆ ರೇಟ್ ಸಿಗಲ್ಲ ಅದು, ಯಾಕೆಂದ್ರೆ ಅವಾಗ ಸಾಮಾನ್ಯ ಚಳಿಗಾಲ ಇರುತ್ತಲ್ಲ ಹಂಗಾಗಿ ಸಿಗಲ್ಲ. 2ನೇ ಕಟಾವಿಗೆ ನಾವು ಕುನ್ನಿ ಬಿಟ್ಕಂತೀವಲ್ಲ, ಅವಾಗ 2ನೇ ಕಟಾವಿಗೆ ಏನಾಗುತ್ತೆ ಅಂದ್ರೆ ನಮಗೆ 10 ತಿಂಗಳಿಗೆ ನಮಗೆ ಒನೆ ಕಟಾವಿ ಬರುತ್ತೆ. ಅದನ್ನ ಪ್ಲಾನ್ ಮಾಡ್ಕೊಂಡು ಪಕ್ಕದಲ್ಲಿರೋ ಕುನ್ನಿ ಅವಾಗ ಬಿಡ್ಕೋಬೇಕು ನಾವು. ಇಲ್ಲ ಅದ್ರ ಹಬ್ಬದ ಪ್ರಯುಕ್ತ ಬಿಡ್ಕೋಬೇಕು, ಇಲ್ಲ ಅಂದ್ರೆ ಅದ್ರ ಫಂಕ್ಷನ್ ಪ್ರಯುಕ್ತ ಬಿಡ್ಕೋಬೇಕು. ಇನ್ನೇನು ಯಾಚೆ ನಮ್ಮ ಹಿಂದೂಗಳಲ್ಲಿ ಇನ್ನೇನು ಇದೆಯಲ್ಲ, ಯಾವ ಹಬ್ಬದಲ್ಲಿ ಈಗ ದಸರಾದಲ್ಲಿ ರೇಟ್ ಆಗುತ್ತೆ ಬಾಳೆ ಈ ಟೈಪ್. ಈಗ ಗೌರಿ ಹಬ್ಬ, ಇವಾಗ ನಮ್ದು ರೇಟ್ ಎಷ್ಟಿದೆ ಅಂದ್ರೆ 85-90 ರೂಪಾಯಿ ಪರ್ ಕಿಲೋ ಇದೆ. ಇಲ್ಲಿ ನನಗೆ 10 ತಿಂಗಳು ಆಗ್ಬೇಕು ಬಾಳೆ. ನಾನು ಅವತ್ತು ಕುನ್ನಿ ಬಿಟ್ಟಿದ್ರಿಂದ ಇಲ್ಲಿ 10 ತಿಂಗಳು ನಾನು ಕರೆಕ್ಟ್ ಆಗಿ ಬಿಟ್ಟೆ ಅಂದ್ರೆ ಬಾಳೆಯಲ್ಲೂ ಅಷ್ಟೇ ಬರುತ್ತೆ. ತಮ್ಮಲ್ಲಿ ಬರ್ತಕ್ಕಂತ ಕುನ್ನಿಗಳನ್ನು ಬೇರೆಯವರು ಏನಾದ್ರು ಕೇಳ್ತಾರಾ? ಹ್ಞೂ ಕೇಳ್ತಾರೆ. ಯಾಕೆ ಕೇಳ್ತಾರೆ ಅಂತಂದ್ರೆ ರೋಗ ಇರಲ್ಲ ಫಸ್ಟ್. ನಮಗೆ ಏನೇ 3 ವರ್ಷ ಅಂತಂದ್ರೆ ನಮಗೆ ರೋಗ 80% ರೋಗ ಇರಲ್ಲ. ರೋಗ ಇಲ್ದಂಗೆ ಬೆಳೆಯಕ್ಕಾಗಲ್ಲ, 80% ರೋಗ ಇರಲ್ಲ. ಅದಕ್ಕೋಸ್ಕರ ಅವರು ಕುನ್ನಿ ಇಷ್ಟಪಡ್ತಾರೆ. ಯಾವ ರೀತಿ ಅದನ್ನ ನಿರ್ವಹಣೆ ಅಂತಂದ್ರೆ ಅದಕ್ಕೆ ಯಾವ ರೀತಿ ಗೊಬ್ಬರ ಕೊಡ್ತೀರಿ ಬಾಳೆಗೆ? ಅದಕ್ಕೆ ಫಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ಅದು ಒಂದ್ 30 ದಿನ ಆದ್ಮೇಲೆ ಗಂಜಲ ಕೊಡ್ತೀವಿ. ಗಂಜಲ ಕೊಟ್ಮೇಲೆ 30 ದಿನ ನಂತರ ಆಮೇಲೆ ಒಂದ್ 3 ತಿಂಗಳಾದ್ಮೇಲೆ ಅದಕ್ಕೆ ಪೊಟಾಶ್ ಹಾಕ್ತಿವಿ. 14x20 ಹಾಕಿ ನಾನು ಪೊಟಾಶ್ ಆಗಿ ಒಂದ್ ಟೈಮ್ ಹಾಕಿದ್ದೆ, 14x20 ಒಂದ್ಸತಿ ಹಾಕಿದ್ದೆ. ಇನ್ನೇನು ಗೊಣೆ ಹೂವು ಆಗುತ್ತೆ, ಇನ್ನೇನು ಗೊಣೆ ಬಿಡೋ ಟೈಮಿಗೆ ಏನ್ ಮಾಡ್ತೀವಿ ಅಂತಂದ್ರೆ, ಅವಾಗ ಒಂದ್ಸಲ ಕೋಳಿ ಗೊಬ್ಬರ ಒಂದ್ಸಲ ಕೊಟ್ಟಿದ್ದೆ, DAP ಒಂದ್ಸಲ ಕೊಟ್ಟಿದ್ದೆ. ಒಟ್ಟಾರೆಯಾಗಿ ಟಿಶ್ಯೂ ಕಲ್ಚರ್ ಮಾಡೋದ್ರಿಂದ ರೋಗ ಕಡಿಮೆ. ಹಾ, ರೋಗನು ಕಡಿಮೆ, ಆಮೇಲೆ ಲೇಬರ್ ಕಡಿಮೆ ತಗಂತೆ. ಹೆಂಗ್ ಕಡಿಮೆ ತಗಂತೆ ಅಂತಂದ್ರೆ, ಇದು 3 ತಿಂಗಳು ಏನೋ ಪಕ್ಕದಲ್ಲಿ ಪುಣ್ಯನೇ ಬರಲ್ವಲ್ಲ, ಕಟ್ ಮಾಡಂಗೆ ಇಲ್ವಲ್ಲ, ಅದಕ್ಕೋಸ್ಕರ ಟಿಶ್ಯೂ ಕಲ್ಚರ್ ಬೆಟರ್. ಬಾಳೆಲಿ ಲೇಬರ್ ಕಡಿಮೆ ಇದ್ರು ಅಡಿಕೆಗೆ ಲೇಬರ್ ಬೇಕಾಗುತ್ತೆ, ಆ ಒಂದು ಸಮಸ್ಯೆ ಯಾವ ರೀತಿ ನಿರ್ವಹಣೆ ಮಾಡ್ತಿದ್ರಿ? ಅಡಿಕೆಗೆ ಅಂತಂದ್ರೆ ಕಟಾವು ಮಾಡ್ಕೊಂಡು ಮನೆಗೆ ತರೋವರೆಗೂ ಲೇಬರ್ ಬೇಕಾಗುತ್ತೆ ಅಷ್ಟೇ. ಈಗಿನ ಟೆಕ್ನಾಲಜಿಗಳೆಲ್ಲ ಏನಾಗ್ತಾ ಇದೆ ಅಂತಂದ್ರೆ, ಕಾಯ್ ಲಿಫ್ಟಿಂಗು, ಸಿಪ್ಪೆ ಲಿಫ್ಟಿಂಗು, ಮತ್ತೊಂದು ಮಗದೊಂದೆಲ್ಲ ಮಾಡ್ಕೊಂಡಿದ್ದಾರೆ, ಈಗ ಬಂದಿದೆ. ಅದನ್ನ ಆ ಟೈಪ್ ಮಾಡ್ಕೊಂಡು ಲೇಬರ್ ಕಂಟಿನ್ಯೂ ಕಡಿಮೆ ಮಾಡ್ಕೋಬಹುದು. ಮೊದಲಿನಷ್ಟೇನು ಲೇಬರ್ ಈಗ ಅಡಿಕೆಗೂ ಮೊದಲಿನಷ್ಟೇನು ರಿಸ್ಕ್ ಇರೋಂತ ಲೇಬರ್ಗಳೇನ ಅವಶ್ಯಕತೆ ಇಲ್ಲ ಅಂತ. ಒಟ್ಟಾರೆಯಾಗಿ ಈ ಕಾರ್ಯಕ್ರಮದ ಮುಖಾಂತರವಾಗಿ ಯಾವಾಗ್ಲೇ ಹೇಳಿದ್ರೆ, ಹಳ್ಳಿಯಲ್ಲಿ ಈಗ ಹೈನುಗಾರಿಕೆನೆ ಕಡಿಮೆ ಆಗೋಗ್ಬಿಟ್ಟಿದೆ ಅಂತ, ಯುವಕರಿಗೆ ತಾವೇನ್ ಹೇಳಕ್ ಇಷ್ಟಪಡ್ತೀರಿ? ಯುವಕರಿಗೆ ನಾವೇನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಾವೆಲ್ಲ ಕುತ್ಕೊಂಡು ಯಾರ ಜೊತೆ ಒಟ್ಟಿಗೆ ಕುತ್ಕೊಂಡು ಮಾತಾಡ್ಕೊಂಡು ಟಿವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಕಾಲ ಕಳೆಯತ್ತಿಂತವ. ನಾವ್ ಹಿಂದೆ ಅಂದ್ರೆ ನಮ್ಮ ತಂದೆ ಅಜ್ಜ ಅಜ್ಜ ಅವ್ರ ಕಾಲದಲ್ಲಿ ಹೆಂಗಿತ್ತು ಅಂತಂದ್ರೆ, ಎಲ್ಲರೂ ಒಟ್ಟಿಗೆ ಕೂಡ ಪ್ರತಿ ಒಂದು ಫಂಕ್ಷನ್ಗೂ ಅಟೆಂಡ್ ಮಾಡೋರು, ಪ್ರತಿ ಒಂದು ಫಂಕ್ಷನ್ ಅಲ್ಲೂ ಎಲ್ಲಾರ ಮನೆಗೆ ಹೋಗಿ ಕೆಲಸ ಮಾಡೋರು. ನಮ್ದು ಏನಾಗಿದೆ ಫಸ್ಟ್ ಗೆ ಅಲ್ಲಿ ಅಂತಂದ್ರೆ, ಮುಯ್ಯಾಳ ಅಂತ ಮಾಡ್ಕಂತಿದ್ರು. ಹೆಂಗೆ ಅಂದ್ರೆ, ನಮ್ಮ ಹೊಲದಲ್ಲಿ ನೀವು ಅವ್ರು ಬಂದು ಕೆಲಸ ಮಾಡೋದು, ಅವ್ರ ಹೊಲದಲ್ಲಿ ನಾವು ಕೆಲಸ ಮಾಡೋದು ಅಂತ. ಇತ್ತೀಚಿನ ಏನಾಗ್ಬಿಟ್ಟಿತ್ತು ಅಂದ್ರೆ, ಆ ಟೈಪ್ ಕೆಲಸ ಮಾಡ್ಯಾರ ಎಲ್ಲ ಅವ್ರು ಸೆಲ್ಫಿಸ್ಟ್ ಆಗ್ಬಿಟ್ಟಾರೆ. ಅವ್ನ ಹಂಗಿದ್ದಾನೆ ಅಂದ್ರೆ ಅವನಕಿಂತ ನಾನು ಚೆನ್ನಾಗಿದ್ದೀನಿ ತಗೊಳ್ಳ, ಅವನಕ್ಕೆ ಏನೋ ಕೆಲಸ ಮಾಡೋ ಟೈಪ್ ಇದಾರೆ. ಅದರಲ್ಲಿ ಹಂಗಾಗಿ ನಾವು ಹಾಳಾಗ್ತಾ ಇದೀವಿ ಬಿಟ್ಬಿಟ್ರೆ. ಮೊದ್ಲಿನ ಪದ್ಧತಿ ಏನಿತ್ತು, ನಮ್ಮ ತಂದೆಯವ್ರ ಕಾಲದಿಂದ ಅಜ್ಜರ ಕಾಲದಿಂದ ಏನ್ ಪದ್ಧತಿ ಇತ್ತು, ಅದೇ ಟೈಪ್ ಹೈನುಗಾರೆ ಮಾಡ್ಕೊಂಡು ಮನೆಯಲ್ಲಿ 8-10 ಹಸು ಕಳ್ಸಾಕೊಂಡು ಮಾಡ್ಕೊಂತ ಹೋದ್ರೆ ಅನುಕೂಲ ಆಗಿರುತ್ತೆ. ಇಲ್ಲ ಅಂತಂದ್ರೆ ಇನ್ನು ದಿನ ದಿನಗಳು ಕಳೀತಾ ಹೋಗ್ತಂಗೆ ಸಂಪರ್ಕನೆ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ನಮ್ಮ ಅನಿಸಿಕೆ. ಒಳ್ಳೆಯದು ರಘು ಅವರು, ತಾವು ಈ ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಅನಿಸಿಕೆಗಳನ್ನು ಹಂಚಿಕೊಂಡಿದ್ದೀರಿ, ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಕಾಮರಿ ರಾಜ ಹೇ ಬೈ ದೀನೋ

ಕರಾಣೋರೆ ಬೇಲಿ ಮರದ ಬೇಲಿ ಮರದ ಬೋಲೋ ಪೇಳಿ ರೇ ಗಾಡ ಕಡಲೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ, ತರೀಕೆರೆ ತಾಲೂಕು ಹುಣಸೇಘಟ್ಟ ಗ್ರಾಮದ ರೈತರಾದ ಎಚ್ ಸಿ ರಘು ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಅವರನ್ನ ಸಂದರ್ಶಿಸಿದವರು ಎಚ್ ಎಂ ಮಹೇಶ್. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ನೀವೀಗ ಕೇಳಿದ್ದು ತಾವರೆಘಟ್ಟದ ಶ್ರೀಮತಿ ಶಾರದಮ್ಮ ಮತ್ತು ತಂಡದವರಿಂದ ಲಂಬಾಣಿ ಪದ.